ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಾರ ನಾನು. ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಾವಯವ ಕೃಷಿ ಅನುಭವ ಈ ಕುರಿತು ಕೊಟ್ಟೂರು ತಾಲೂಕು ಧೂಪದಹಳ್ಳಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ, ನಂತರ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಧೂಪದಳ್ಳಿ ಗ್ರಾಮದ ರೈತರಾಗಿರ್ತಕ್ಕಂತಹ ಆರ್ ಮಲ್ಲಿಕಾರ್ಜುನ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ ಅವರೇ. ನಮಸ್ಕಾರ ಸರ್. ಮಲ್ಲಿಕಾರ್ಜುನ ಅವರೇ, ಸ್ವಂತ ಊರು ನಿಮ್ದು ಧೂಪದಳ್ಳಿನ? ಧೂಪದಳ್ಳಿ ಸರ್. ಪೂರ್ವಿಕರೆಲ್ಲ ಇಲ್ಲೇ ಇದ್ರು? ಹೌದೌದು ಸರ್, ಪೂರ್ವಿಕರು ನಮ್ಮ ಅಜ್ಜರು ಬಂದದ್ರಿಂತ ಕೊಟ್ಟೂರು ಸರ್. ನಮ್ದು ನಮ್ಮ ಅಜ್ಜರು ಬಂದ್ರೆ ಇಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಸರ್. ನಾವು ಸುಮಾರು ಇಲ್ಲೇ ನಮ್ಮ ಮನೆತನಕ್ಕೆ ಬಂದ್ರೆ ಬೀಗ್ರ ಸರ್ ನಮಗೆ ಇವ್ರೆ, ಅವರಿಂದಲೇ ನಾವು ಇಲ್ಲಿ ಬಂದು ಭೂಮಿ ನಮ್ಮ ಅಜ್ಜರು ಅಷ್ಟು ಅಂದ್ರೆ ಇವರು ಅಷ್ಟು ಕೊಟ್ಟರು ಸರ್. ಇಲ್ಲೇ ಇದೆ ಈ ಊರಲ್ಲಿ ನಿಮ್ದು 2ನೇ ತಲೆಮಾರು. ಹೌದು ಸರ್. ಕೃಷಿ ನೀವು ಆಸಕ್ತಿಯಿಂದ ತೊಡಗಿಕೊಂಡಿದ್ದೋ, ಅನಿವಾರ್ಯಕ್ಕೆ ಬಂದದ್ದೋ, ಹೇಗೆ ಸರ್? ನಾನು ಕೃಷಿ ಮಾಡ್ತಲ್ಲಿ ನಮ್ಮದೆಲ್ಲ ಮೊದಲು ಓಪನ್ ಬಾವಿ ಇದೆ ಸರ್ ನೀರು. ಆ ಓಪನ್ ಬಾವಿ ಇದ್ದಾಗ ನಾನು ಸುಮಾರು 15-16 ವರ್ಷದಾಗಿದ್ದಲ್ಲೇ ನನ್ನ ಸ್ವಲ್ಪ ಹೊಲ್ದಾಗ ಕುಕ್ಕಿದ್ದೆ. ಅದೇನು ನನ್ನ ದೇವರಿಚ್ಛೆ ಏನೋ ಕಾರಣಾಂತರಿಂದ ಓದೋದಕ್ಕೆ ಸ್ವಲ್ಪ ಕಡಿಮೆ ಇತ್ತು ಸರ್ ನನಗೆ. ಕಡಿಮೆ ಇತ್ತು, ಶಾಲೆಗೆ ಕಳ್ಸಾರ ಆದರೂ ಬಿಟ್ಬಿಟ್ಟು ಬರ್ತಿದ್ದೆ ಸರ್. ಬಿಟ್ಬಿಟ್ಟು ಬರ್ತಿದ್ದೆ, ಒಂದ್ ದಿವಸ ಹೋಗ್ತಿತ್ತು, ಒಂದ್ ದಿವಸ ರಾತ್ರಿ ಟ್ಯೂಷನ್ ಕಳಿಸಿ ಲಾಟಿನ ಕೊಟ್ಕೋ ಸರ್. ಸಾವಾಗ ನಮಗೆ ಟ್ಯೂಷನ್ ಹೇಳಕ್ಕ ಹೊಕ್ಕಿದ್ವಿ. ಒಬ್ಬರು ಟೀಚರ್ ಮನೆಯಾಗ ನಾವು ಯಾರ್ದ ಮಳೆಗೆ ಎತ್ತು ಕುತ್ಕೊಂಡ್ಬಿಡ್ತಿದ್ ಸರ್. ಟ್ಯೂಷನ್ ಬಿಡೋ ಹೊತ್ತಿಗೆ ಮತ್ತೆ ಅವ್ರ ಜೊತೆ ಮನೆಗೆ ಬರ್ತಿದ್ವಿ. ಹಂಗಾಗಿ ಅದು ಏನೇನು ದೇವ್ರ ಕಾರಣ ಅಂತಂದ್ರೆ ಸರ್, ಓದಿರೋದು ಮಾತ್ರ 4ನೇ ಕ್ಲಾಸ್, ಆದ್ರೂ ಬರೆಯ ಕಡಿಮೆ ಸರ್ ನನಗೆ. ಓದೋದು ಒಂದ್ಸಿಗೊಂದು ಓದ್ಬೇಕು ಸರ್ ನಾನು. ಅದು ಕೃಷಿಯೆಲ್ಲ ತೊಡಕಿದ್ ಆವಾಗ ಇದ ಜಮೀನ ಸರ್. ಫಸ್ಟ್ ನಾವೆಲ್ಲ ಬಾವಿ ಓಪನ್ ಬಾಯ್ತು ಸರ್. ಅಲ್ಲಿದ್ದ ನೀರ್ ಹಾಸ್ತಿದ್ ಸರ್, ನೀರ್ ಹಾಸ್ತಿದ್ದೆ. ಮುಂಜೆ ಅಲ್ಲಿದ್ದ ಹೊತ್ತು ಮಾಡ್ತಾಳೆ ಕರೆಂಟ್ ಇರೋದು ಅವಾಗೆಲ್ಲ ಸರ್. ಇದನ್ನ ಅಳುತ್ತಿದ್ ಸರ್ ನಾನು, ನೀರ್ ಸರ್ ಕರೆಂಟ್ ಹೋಗಲ್ದಲ್ಲ ಇದು ಹೆಂಗ್ ಅಂತಂದೇಳಿ. ಅವಾಗೆಲ್ಲ ಮಾಡಿದ್ವಿ ಬಾಳೆ ಓಪನ್ ಬಾವಿಯಾಗ ರಾತ್ಲೆಲ್ಲ ಕರೆಂಟ್ ಹೋಗಿ ಬಂದ್ರೆ ಸರ್ ಏರ್ಲಿಕ್ ಮಾಡ್ಬೇಕು ಸರ್. 60-70 ಅಡಿ ಬಾವಿ ಇಳಿಬೇಕು ಸರ್. ಮೆಟ್ಟಣಿಕೆ ಮಾಡ್ತಿದ್ವಿ, ಮ್ಯಾಗ ಹತ್ಬೇಕು ಸರ್. ಅದ್ರ ಒಳಗೆ ಒಂದು ಮತ್ತೊಂದು 20 ಅಡಿ ಸಣ್ಣ ಬಾವಿ ಸರ್, ಅಗ್ಗದ ಗುಂಟ ಇಳಿಬೇಕು, ಹತ್ಬೇಕು. ಅವೆಲ್ಲ ಹಿಂಸೆ ಸರ್. ಆಮೇಲೆ ಮಳೆ ಬಂತಂದ್ರೆ ನೀರು ಹೋಗಿ ತುಮಕೆ ಮುಟ್ರೆ ಮೋಟರ್ ಎತ್ತಕ್ಕೆ ಒಂದು 5-6 ಜನ ಕರ್ಕೊಂಬರ್ಬೇಕು ಸರ್. ಅದು ಎಲ್ಲ ಎತ್ತಿ ಒಣಗಿಸಿ ಮತಿ ಇಳಿಸಕ್ ಕರ್ಕೊಂಬರಕ್ಕು ಅದೆಲ್ಲ ದೇವರೊಬ್ಬನೇ ಗೊತ್ತು ಸರ್. ಅದು ಅವಾಗ ಕಾಲಘಟ್ಟ ಕಾಲಘಟ್ಟ ತಿರುಗಿ ಇತ್ತೀಚಿಗೆ ಬೋರ್ ಎಲ್ಲ ರಿಗ್ ಬೋರ್ ಅಂತ ಬಂದು ಸರ್. ಈಗ ಆ ಓಪನ್ ಬಾವಿಗಳು ಮುಚ್ಚೋಗಿದಾವ? ಇಲ್ಲ, ಅದು ಕೆಲವೊಂದು ಮುಚ್ಚಿಬಿಟ್ರೆ ಸರ್. ಅದಾವ ನಮ್ಗೆ ಅದಾವ ಸರ್, ನಮ್ದು ಐತೆ. ನಮ್ಮ ಎರಡು ಒಂದೇ ಆಗ್ತದೆ. ಇಲ್ಲ ಸರ್, ಬರಲ್ಲ ನೀರು. ಅಂದ್ರೆ ಮುಚ್ಚಬಾರ್ದಂತ ಒಂದ್ ಏನ್ ನೆಪ್ಪ ಮನೆ ಇತ್ತೈತಿ ಏನ್ ಕತ್ತಿ. ನಾವೇನು ಒಂದು ಎಲ್ಲ ಈ ಪರಿಸರಕ್ಕೆ ವಿರುದ್ಧ ಮಾಡಬಾರ್ದಂತ ಕೇಳಿ ತಜ್ಞರನ್ನ ಕೇಳಿ ಅದನ್ನ ಬಿಟ್ಟಿದ್ದೆ ಸರ್. ನಮ್ಮ ಎರಡು ಹೊಲದಲ್ಲಿ ಕೃಷಿ ಹೊಂಡ ಇದಾವೆ, ಎರಡರಲ್ಲಿ ಬಾವಿ ಇದಾವೆ, ಒಂದು ದೊಡ್ಡ ಕಟ್ಟಡದ ಬಾವಿ ಇತ್ತು. ಇವತ್ತಿಗೆ ನಮ್ದು ಎಷ್ಟು ತಲೆಮಾರು ಬಂದ್ರೆ ಆ ಕಲ್ಲು ಎತ್ತಕ್ಕಾಗಲ್ಲ ಸರ್. ಅಷ್ಟು ಮಟ್ಟಿಗೆ ಕಲ್ಲು ಕಟ್ಟಿರ ಸರ್. ಇವತ್ತಿವರೆಗೆ ಒಂದು ಕಲ್ಲು ಬೀಳಕ್ಕಾಗಿಲ್ಲ, ಅಷ್ಟರ ಹಿಂದೆ ಯಜಮಾನರು ಕಟ್ಟಿದ್ದಾರೆ ಅವು. ಅದ್ರಗೆಲ್ಲ ನೀರು ವಾಸಿದ್ವಿ ಸರ್. ಈಗ ಅದನ್ನೆಲ್ಲ ನೆಚ್ಚಿಕೊಂಡು ಎಲ್ಲ ಮಾಡ್ಕೊಂಡು ಮಾಡಿದ್ವಿ, ಅದೆಲ್ಲ ಮಾಡಿದ್ದು ಈಗಿನ ಸ್ವಲ್ಪ ಸುಖ ಜೀವನ ಐತೆ ಸರ್. ಅಂದ್ರೆ ಕಷ್ಟ ಇತ್ತು ಸರ್, ನಮ್ದು ರಾಸಾಯನಿಕ ಮಾಡಿದಾಗ ಕಷ್ಟ ಇತ್ತು ಸರ್. ಎಷ್ಟಕ್ಕಂದ್ರೆ ನಾವೇನು ಹೇಳಿದ್ವಲ್ಲ ಸರ್, ಇವೆಲ್ಲರೂ ಸಾಲ ತರೋದು, ದಲಾಲಿ ಅಂಗಡಿ ಮಾಡೋದು, ಅವ್ರು ತಗೋಗಿ ಕೈ ಕಟ್ಕೊಂಡು ಅವ್ರು ಹೋಗಿ ಅವ್ರು ಊಟ ಗಿಟ್ಟ ಮುಗಿಸ್ಕೊಂಡು ಎಲ್ಲ ಬರತಿ ಮನೆಗೆ 12 ಗಂಟೆಗೆ ಸರ್. ಅವಾಗ ಎದಕ್ಕೆ ಬಂದ್ರಿ ಏನಂದಾಗ ಅವಾಗೆಲ್ಲ 3-4 ಗಂಟೆಗೆ ಸರ್ ಅವ್ರು ದುಡ್ಡು ಕೊಡಕ್ಕೆ 1,000, 2,000 ಬೇಡ 1,000. ಅವಾಗ ನಾವು ಇಸ್ಕೊಂಬಂದ್ರೆ ಅವತ್ತಿಂದ ಒಂದು ಬಾಳೆಗೆಟ್ಟು ಹೋಗ್ಬಿಡೋದು, ಒಂದು ಬಾಳೆಗೆಟ್ಟು ಅದೆಲ್ಲ ಸಾಲ ಮಾಡಿ ಮಾಡ್ಕೊಂಡು ಎಲ್ಲ ನಾನು 5 ರೂಪಾಯಿ 4 ರೂಪಾಯಿ ಬಡ್ಡಿ ಕೊಟ್ಟು ತೀರಿಸಿದ್ದೇವೆ ಸರ್. ಇತ್ತೀಚಿಗೆ ನಾವು ಸ್ವಲ್ಪ ಸುಧಾರಿಸ್ಕೊಂತ ಬಂದಾಗ ಕೃಷಿ ರಾಸಾಯನಿಕ ನಮ್ಮಲ್ಲಿ ಬೀಜ ಉತ್ಪಾದನೆ ಜಾಸ್ತಿ ಇತ್ತು ಸರ್. ಈ ಕಂಡು ಎಣ್ಣೆ ಕ್ರಾಸಿಂಗ್ ಮಾಡೋದು, ಟೊಮೊಟೊ ಚಿಲ್ಲಿ, ಆಮೇಲೆ ಆಗಲಕಾಯಿ, ಹೀರಿಕಾಯಿ, ಅದರಲ್ಲಿ ನಮ್ಮ ಇಲ್ಲಿ ಇಟಿಗೆ ಅಂದನಾಪುರ ಅಂತ ಏಜೆಂಟ್ ಇದ್ರು ಸರ್, ಇಂಡೋ ಅಮೆರಿಕನ್ ಅಂತ, ಅದನ್ನೆಲ್ಲ ಬೀಜ ಉತ್ಪಾದನೆ ಮಾಡಿದ್ವಿ ಸರ್. ಅದ್ರಾಗೆಲ್ಲ ಸಾಕಷ್ಟು ಬರೋದು ಸರ್ ನಮಗೆ. ಆಮೇಲೆ ಅದರಲ್ಲಿ ನಾವು ಏನು ಮಾಡ್ತಿದ್ವಿ ಅಂದ್ರೆ ಅಂತರ್ಜಲ ಮಟ್ಟ ಬೋರ್ ಹಾಕ್ಸ್ತಿದ್ವಿ ಸರ್. ವರ್ಷಕ್ಕೆ ಕನಿಷ್ಠ 3-4 ಬೋರ್ ಹಾಕ್ಸ್ತಿದ್ವಿ ಸರ್. ನಾವು ನಮ್ದು ಏಕತ್ತು ಕುಟುಂಬ ಅವಾಗ ಬೋರ್ ಹಾಕ್ಸಿದ್ದು ಸೊಟ್ಟು ನಾವು ಸಾಕಷ್ಟು ಒಂದು ಲಕ್ಷ ಲಾಭ ಬೆಳೆದ್ರೆ 1,70,000 ಬೋರ್ ಇಡ್ತಿದ್ವಿ ಸರ್. ಅದು ಬಂದದ್ದು ಅಲ್ಲಿ ಹೋಗೋದು ಮನೆ ಬೆಳಕೋದಕ್ಕೆ ಮತ್ತೆ ನೀಟಾಗೋದು ಸಾಲ, ಮತ್ತೆ ಬ್ಯಾಂಕ್ನಾಗ ಸಾಲ ಮಾಡೋದು, ದಲ್ಲಂಗ್ನಾಗ ಸಾಲ ಮಾಡೋದು. ಇದೇನಪ್ಪ ಹಿಂಗಾತಲ್ಲ ಹಿಂಗಾತಲ್ಲ ಅಂತ ಮನಸ್ಸಿಗೆ ಹೆಚ್ಚಿಗೆಂದು ಕೈ ಬಿಟ್ವಿ. ಮಳೆ ಆದಾಗ ನೀರು ಬರೋದು, ಮಳೆ ಆದಾಗ ಈಗ ಹೋಗ್ಬಿಡೋದು ಸರ್. ಅಷ್ಟೆಲ್ಲ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಇದು ಹಿಂಗಾದ್ರೆ ಹೆಂಗಪ್ಪ ಅಂತ ಅನಿಸಿತ್ತು. ಅಂದಾಗ ತಿರುಗಿ ಏನು ಜೀವನ ಮಾಡಿದ್ವಿ ನಾವು, ತಿರುಗಿ ಒಂದು ಈ ಸಾವಯವ ಕೃಷಿ ಬಗ್ಗೆ ಒಂದು ಎನ್ ಜಿ ಒ ಬಂತು ಸರ್. ಮಳೆ ಇಲ್ಲದಲ್ಲಿ ಅತಿ ಕಡಿಮೆ ಮಳೆಯಲ್ಲಿ ನಾವು ಕೃಷಿ ಮಾಡಬಹುದು, ಕೃಷಿ ಬೆಳಿಬೋದು, ನಾವು ಗೊಬ್ಬರ ಇಲ್ದಲ್ಲಿ ಬೆಳಿಬೋದು ಅಂತ ಇತ್ತು ಸರ್. ಅದಕ್ಕೆ ಸಲಹೆ ಕೊಟ್ಟು 2006 ಕಾಲಿಟ್ಟು ಅಷ್ಟಕ್ಕೆಲ್ಲ ರಾಸಾಯನಿಕ ಮಾಡಿದ್ವಿ ಸರ್. ಎದ್ದು ಬಿದ್ದು ಎಲ್ಲ ಮಾಡಿದ್ದೀವಿ ಸರ್. ನಾವು ಹೇಳ್ಕೊಂಡಿವಿ, ಸಾಲ ಕಂಡಿವಿ, ಎಲ್ಲ ಕಂಡಿವಿ. ತಿರುಗಿ ಅವ್ರ ಎನ್ ಜಿ ಒ ಬಂದದಕ್ಕೆ ನಮಗೆ ನಮಗೆ ಕೊಟ್ಟರು ಕೊಟ್ರೇಷನ್ ಕೃಪ ಯಾವ್ದು ಕೃಪ ಗೊತ್ತಿಲ್ಲ ಸರ್. ನಮಗೆ ಒಂದು ದೈವ ಅನ್ಬೋದು, ಯಾಕಂದ್ರೆ ನಮಗೆ ಅವ್ರು ಬರ್ತಾ ಇಲ್ಲದಂದ್ರೆ ನಾವು ಯೂಟ್ಯೂಬ್ ಇನ್ನೊಂದು ಇತ್ತೀಚಿಗೆ ಬಂದೈತೆ ಸರ್. ಮೊದಲೆಲ್ಲ ಏನಿದ್ದಲ್ಲ ಸರ್, ನಾವು ಏನ್ ಮಾಡ್ತಿದ್ವಿ, ಅವ್ರು ಬಂದು ಸುಟ್ಟು ಅವ್ರು ನಮ್ಮನ್ನು ಮಾರ್ಗದರ್ಶನ ನೀಡಿ ಅವ್ರು ನಮಗೆ ಗೌರವಿಸ್ತಾರೆ ಸರ್. ಅವ್ರಿಗೆ ನಾವು ತಪ್ಸಿಯಂದು ಕಳ್ಳರಾಗಿ ಅಡ್ಡಿಡೀವಿ ಸರ್. ಅವ್ರಿಗೆ ಆ ಕಾಂಪೋಸ್ಟ್ ಮಾಡಕ್ಕ ಮೇವು ಕಟ್ ಮಾಡ್ಬಾ, ಆ ಸಗಣಿ ರಾಡಿ ಹಾಕ್ಬಾ, ಅದನ್ನ ಮಾಡಕ್ಕಂದಾಗ ತಪ್ಸಿಕೊಂಡೋಗಿ ಸುಳ್ಳು ಹೇಳಿವಿ ಮಾಡಿವಿ. ಆದ್ರೆ ನಮ್ಮನ್ನ ಹಿಡ್ಕಡ್ಕೊಂಬಂದು ಮಾಡಿಸ್ಯಾರ ಸರ್. ಅಷ್ಟಕ್ಕೆಲ್ಲ ನಮಗೊಂದು ಅವ್ರಿಗೆ ನಾವು ಗೌರವ ಸಲ್ಲಿಸ್ಬೇಕು, ಯಾಕಂದ್ರೆ ಅಷ್ಟೆಲ್ಲ ಮಾಡಿದಕ್ಕೆ ನಾವು ಇಷ್ಟು ಮೇಲೆ ಬರ್ತದಲ್ಲ. ಅವು ಬಂದದಕ್ಕೊಂದು ಸಾರ್ಥಾತ್ ಸರ್, ಬಾಡಿದಕ್ಕೆ ಸ್ವಲ್ಪ ಸಲಹೆ ಮಾಡಿದ್ವಿ. ಆಮೇಲೆ ನಾವೇನು ಎಲ್ಲ ಗುಂಪು ಮಾಡಿದ್ವಿ ಸರ್, ಒಂದು 4-5 ಗುಂಪು ಮಾಡಿದ್ವಿ ನಾವು, ಒಂದು 10 ಜನ 12 ಜನ ರೈತರ ಗುಂಪು. ನಮ್ದು ನಮ್ಮ ಗುಂಪು ಸರ್, ನಾವು ಎಲ್ಲ ನಮ್ಮ ತಮ್ಮರು ನಮ್ಮ ಮಾವರಿ ಬ್ರದರ್ ಸರ್. ಆಂಜನೇಯ ಸಾವಯವ ಕೃಷಿಕರ ಸಂಘ ಅಂತ ಮಾಡ್ಕೊಂಡ್ವಿ ಸರ್. ಮಾಡ್ಕೊಂಡಾಗ ವಾರಕ್ಕೊಂದ್ಸಲ ಮೀಟಿಂಗ್ ಕಲ್ಯಾದ ಸರ್. ಒಂದು 20 ರೂಪಾಯಿ ಕೊಡಿಸ್ತಿದ್ವಿ ವಾರಕ್ಕೊಂದ್ಸಲ. ನಿಮ್ದು ಹೊಲದಾಗ ಏನ್ ಮಾಡಿರಿ, ಏನು ಹೊಸ ತಗಡಿ ಮಾಡಿರಿ, ಏನೆಲ್ಲ ಸಭೆ ಮಾಡೋದು, ಸಭೆ ಮಾಡೋದು ರಾತ್ರಿ 7 ಗಂಟೆ ಸಭೆ ಮಾಡೋದು ಸರ್ ನಮ್ಮ ಮನೆಯಲ್ಲಿ. ಅಂದ್ರೆ 20 ರೂಪಾಯಿ ಕಟ್ಟೋದು, ತಿರುಗೋಗಿ ಬ್ಯಾಂಕಿಗೆ ಕಟ್ಟೋದು. ಮಾಡಿದ್ವಿ ಸರ್. ಅಲ್ಲಿ ಒಂದು ತಿಂಗಳಿಗೆ ಒಂದ್ಸಲ ಮೀಟಿಂಗ್ ಇಡ್ತಿದ್ವಿ ಸರ್ ನಮ್ದು ಎನ್ ಜಿ ಒದಲ್ಲಿ. ಅವರು ಏನಂದ್ರೆ ಸಲಹೆ ಸರ್, ಅದು ಪ್ರಯೋಗ ಪರಿವಾರ ಅಂತ ಮಾಡಿದ್ವಿ. ಒಟ್ಟು ಏನಾದ್ರು ಒಂದು ಹೊಸ ಪ್ರಯೋಗ ಮಾಡಿದಾಗ ಅಲ್ಲಿ ಹೋಗಿ ಹೇಳೋದು ಸರ್. ಅಲ್ಲಿ ಹೇಳಿದಾಗ ಅದು ನಮ್ದು ಒಳ್ಳೇದಿದ್ರೆ ನಾವು ಹಂಚಿಬೋದು ಸರ್, ಅವ್ರದ್ದು ಒಳ್ಳೇದಿದ್ರೆ ಇಂತ ಮಾಡಿವಿ ಇಂತ ಮಾಡಿವಿ ಅಂತ ಹಂಚ್ಕೊಂತಿದ್ವಿ ಸರ್ ತಿಂಗಳಿಗೊಂದ್ಸಲ. ಅದೆಲ್ಲ ಸ್ವಲ್ಪ ಜಾಸ್ತಿ ಆಯ್ತು ಸರ್. ಅಲ್ಲೆಲ್ಲ ಎನ್ ಜಿ ಒ ಏನಂದ್ರು, ನಿಮ್ಮ ಸಾವಯವ ಕೃಷಿಯಲ್ಲಿ ನೀವು ಭೂಮಿ ಮಾಡಬೇಕು, ಹೆಚ್ಚು ಸಾವಯವ ಕೃಷಿ ಮಾಡಬೇಕು, ಹೆಚ್ಚಿನ ಲಾಭ ತರಕೊಂದು ಪ್ರಶ್ನೆ ಹುಟ್ಟಿತ್ತು ಸರ್. ಯಾಕೆ ಹೆಂಗ ಅಂತ ಏನ ಅಂತ ಹೋಗ್ತದೆ ಸರ್. ಹುಟ್ಟಿದಾಗ ನಾವು ಯಾಕೆ ನಮ್ದು ರಾಸಾಯನಿಕ ಹೊಂದಿಕೆ ಅಂತಲ್ಲ ಸರ್, ಭೂಮಿ ದ್ರವ ರೂಪದ ಗೊಬ್ಬರ ಅಷ್ಟೆಲ್ಲ ಹಾಕಕ್ಕೆ ಗೊತ್ತದಲ್ಲ ಸರ್ ನಮಗೆ. ಅವಾಗೆಲ್ಲ ನಾವು ಪ್ರೇರಣೆ ಮಾಡಿದಾಗ ನೀವು ಹೆಚ್ಚಿಗೆ ನಮ್ಮ ಮಟ್ಟದಲ್ಲಿ ನೀವು ಹೆಚ್ಚಿಗೆ ಬೆಳೀತಾ ಇಲ್ಲ, ಇಳುವರಿ ಕಡಿಮೆ ತಗಂತೀವಿ ಅಂತ ಅವ್ರ ಒಂದು ಸಲಹೆ ಸರ್. ಆ ಎನ್ ಜಿ ಒ ಸಲಹೆ ಇದ್ದಾಗ ತಿರುಗಿ ನಾವು ನೋಡಿದ್ವಿ, ಪ್ರಯತ್ನ ಮಾಡಿದ್ವಿ ಸರಿ. ಅಷ್ಟೊಂದು ರೋಗ ಕೀಟಗಳು ಬರೋದು ಸರ್. ಅಂದ್ರೆ ಏನಂದ್ರೆ ಈಗ ನಮ್ಮ ತಮ್ಮ ಹೇಳಿ ಸರ್, ಒಂದು ಭೂಮಿ ತಾಕತ್ತಿದ್ರೆ ಯಾವ ಬರೋಲ್ಲ ಮನುಷ್ಯನಲ್ಲಿ. ಒಂದು ಇಮ್ಯುನಿಟಿ ಪವರ್ ಇದ್ರೆ ಈ ಮನ್ ಕೊರೋನಾ ಗಿರೋನ ಕೆಲವರೆಲ್ಲ ಬಂದೇ ಬಿಟ್ಟಾರೆ, ಕೆಲವರು ಅದ್ರಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾರಾದ್ರೆ ಹಂಗೆ ತಿಳ್ಕಂದ್ವಿ. ನಾವು ಇತ್ತೀಚಿಗೆ ಸುಮಾರು ಈಗ ಏನ್ ಮಾಡಿದ್ವಿ, ಕನಿಷ್ಠ ಒಂದು 5-6 ವರ್ಷ ಸರ್ ಅವಾಗ ಒಟ್ಟ ಆಗ್ತದೆ ಎಲ್ಲ ಪೂರ್ತಿ ಬಂದ್ ಮಾಡಿ ಸರ್. ಏನಂದ್ರೆ ಈಗ ಜೀರೋ ಬಜೆಟ್, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಹೊರಗಡೆಯಿಂದ ತರಲ್ಲ ನೀವು. ಏನೇನಿಲ್ಲ ಸರ್, ನಾನು ಈಗ ಅವಾಗೆಲ್ಲ ಸರ್ ರೈತ ಸಂಪರ್ಕ ಕೇಂದ್ರಕ್ಕೆ ಗೊಬ್ಬರಕ್ಕೆ ಔಷಧಿ ಉಕ್ಕಿದ್ವಿ ಸರ್. ಮೊನ್ನೆ ಒಂದು ಸಮಸ್ಯೆ ಆಯ್ತು ಸರ್, ಯಾಕಂದ್ರೆ ಅವಾಗ 4 ದಿವಸಕ್ಕೊಂದ್ಸಲ ಉಕ್ಕಿದ್ವಿ ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿ ಆಗಲಿ ಒಂದು ಇದಾಗಲಿ. ಮೊನ್ನೆ ಏನಾಯ್ತಂದ್ರೆ ಸೆಣಬಿನ ಬೀಜ ಬಂದ್ವು ಸರ್, ಅವು ನಮಗೆ ಗೊತ್ತಾಗಲಿಲ್ಲ, ಯಾಕಂದ್ರೆ ಅಲ್ಲಿಗೆ ಹೋಗಲ್ಲ ನಾವು. ಅವಾಗಂದ್ರೆ ಒಕ್ಕಿದ್ವಿ ಗೊತ್ತಾಕತ್ತು ಏನಕ್ಕತ್ತು ಇವತ್ತು ಹೇಳಿದ್ರು ಅವರು. ಆಮೇಲೆ ಏನ್ ಮಾಡಿದ್ರು, ಕೆಲವು ಗೊತ್ತಿದ್ದಾರೆ ತಗಂದ್ರೆ ಸರ್, ನಾವು ಅದಕ್ಕಿಂತ ಹೆಚ್ಚು ತಂದಿದ್ದೀವಿ ಸರ್ ಬೇರೆ. ಹಸಿರಿಲೆ ಗೊಬ್ಬರ ಅಂದ್ರೆ ಏನು ಗೊತ್ತಿದ್ದಿಲ್ಲ ಏನಿದ್ದಿಲ್ಲ ಅವಾಗ ಹಂಗಾದಾಗ ನಾವು ಇವತ್ತಿಗೆ ಸರ್ ಒಂದು ನಾವೇನ್ ತರದು ಸೂರ್ಯಕಾಂತಿ ಮೆಕ್ಕೆಜೋಳ ಅಂದ ಬೀಜ ತರದ ಹೈಬ್ರಿಡ್ ಇನ್ನಿದ್ದವೆಲ್ಲ ನಮ್ಮಲ್ಲಿ ಸಿಗ್ತಾವ ಯಾಕಂದ್ರೆ ಅವನ್ನ ನಾವು ಶೇಖರಣೆ ಮಾಡ್ಕೊಳಕಾಗಿಲ್ಲ ಸರ್. ಈ ತರಕಾರಿ ಬೀಜಗಳು ಕೂಡ ಸುಮಾರು ಒಂದು 10 ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿ ಸರ್ ನಮ್ಮಲ್ಲಿ ಅದ ಸರ್ ನಮ್ಮಲ್ಲಿ ಮಾಡ್ಕೊಂಡಿ ಯಾಕಂದ್ರೆ ನಮಗೆ ಗೊತ್ತಿದ್ದಿಲ್ಲ ಸರ್ ಏನ್ ನಾವು ಇದು ಬರೀ ವರ್ಷ ವರ್ಷ ವರ್ಷ ವರ್ಷ ಈ ತರದ ಏನಪ್ಪ ಇದಂತ ನಮ್ಮ ಮನಸ್ಸಿಗೆ ಏನ್ ಸರ್ ನನಗೆ ಗೊತ್ತಾದ ಮಟ್ಟಿಗೆ ಅಲ್ಲಿ ಗಡಿ ಕಾಯರಂಗ್ ಸೈನ್ಯಕ ಬಂದು ಅವನ ವಸ್ತಾಸ್ತ್ರಗಳು ಇಟ್ಕೋಬೇಕು ನಾವ್ ಬೀಜ ಇಟ್ಕಂದ್ರೆ ಮಾತ್ರ ನಾವ್ ಯಾವಾಗ ಸೈನ್ಯ ಆಡ್ಬೋದು ಯುದ್ಧ ಆಡ್ಬೋದು ಇಲ್ಲಾಂದ್ರೆ ಆಡಕಲ್ಸ ನಾನು ಈಗ ಒಂದ್ ಬರೀ ಹಿಂಗ್ ಚಲಕಿದ್ ಹೇಳಂದ್ರೆ ಬೀಜದ್ ಹುಟ್ಟುವುದು ನಂದು ಕೆಲ್ಸ ಬರೀ ಮನೆ ಬಂದು ಒಂದ್ ದುಡ್ಡು ತಗೊಂಡ್ ಕೊಟ್ಟಿಗೆ ಬರಕಂದ್ರೆ ಒಂದ್ ಕನಿಷ್ಠ ಎರಡು ತಾಸ ಬೇಕು ಸರ್. ಅಲ್ಲಿ ಅವನ್ ಏನಾರ ಕದ ಹಾಕಿದ ಆ ಬೀಜ ಸಿಗಲ್ಲಂದ್ರೆ ಅಲ್ಲಿ ಹೋದ್ ಸರ್ ಅದಕ್ಕೆ ನಾವ್ ಏನ್ ಮಾಡಿದ್ವಿ ಒಂದ್ ತಿಲೆಯಾಗ ನಾವ್ ಬೀಜ ಶೇಖರಣೆ ಮಾಡ್ಕೊಳಕ್ ಹೆಚ್ಚಿದ್ವಿ ನಮ್ಮಲ್ಲೇ ನಾಟಿ ಬೀಜಗಳು ಬರ್ತಾವ ಅನ್ನೋದು ಗೊತ್ತಾದ್ ಸರ್ ನಾವ್ ಪ್ರಯೋಗ ಮಾಡಿದ್ವಿ ಹಂಗಲ್ಲಿ ನಾನು ಕೂಡ ಬೀಜ ಕೂಡ ಮೈಸೂರಿಗೆ ಕಳಿಸಿನಿ ಸರ್ ಎಲ್ಲ ನಾಟಿ ಬೀಜ ಒಬ್ಬ ಬೆಣವಳು ಹಾಕಿ ಕೃಷಿ ಮಾಡ್ಬೇಕಂತ ಹೊತ್ತು ಹಾಕಿ ಹಿಂಗ್ ಬಾಳೆ ಅಡಿಕೆ ಎಲ್ಲ ಅವ್ರ ಸರ್ ಆ ಎಮ್ಮ ನಮ್ದು ಬರೀ ಯೂಟ್ಯೂಬ್ನಾಗ ಸ್ವಲ್ಪ ಸಂದರ್ಶನೆ ಮಾಡಿದ ಅವ್ರು ಹಿಂಗ್ ಓದ್ ಸಾ ಎಮ್ಮ ನಂಬರ್ ತಗೊಂಡ್ ಮಾಡಿದ್ದೆ ಮೈಸೂರಿಗೆ ಕಳಿಸಿದ್ ಸರ್ ಮೈಸೂರಿಗೆ ಕಳಿಸಿದ್ದು ಅಲ್ಲಿದ್ದ ಹೇಳಿದ್ ಮತ್ತೆ ಆ ಎಮ್ಮ ಅಷ್ಟೆಲ್ಲ ಗೊತ್ತಿದ್ದು ಎಲ್ಲ ಇದ್ದು ಆ ಸಲಹೆ ಕೇಳಕ್ ಮತ್ತೆ ವಿಡಿಯೋ ಕಾಲ್ ಮಾಡಿದ್ ಸರ್ ಅವೆಲ್ಲ ಹೇಳಿದ್ರು ಸಾ ಎಮ್ಮಗ ಆಮೇಲೆ ಎಲ್ಲರೂ ಸುಮಾರು ನಮಗೆ ಅದು ಏನೇನು ದೈವ ಏನ್ ಕತೆ ಗೊತ್ತಾಗ್ಲಿ ಸರ್ ಹುಡುಕೆ ಮಂದು ಇವತ್ತೊಂದು ಮಾರ್ಗದರ್ಶನ ಸರ್ ಹಿಂಗ ನಾವ್ ಏನಂತಾರ ಸರ್ ಒಂದು ಮನುಷ್ಯನಲ್ಲಿ ಪ್ರಾಮಾಣಿಕ ಇದ್ರೆ ಅಲ್ಲಿಗೇ ಬರ್ತಂತಾರಲ್ಲ ಇದ ಒಂದು ಉದಾಹರಣೆ ಸರ್ ನಾನು ಅದಕ್ಕೆ ಈ ನಾವೇನ್ ಮಾಡಿದ್ವಿ ಸಿರಿಧಾನ್ಯ ಸ್ವಲ್ಪ ಹೆಚ್ಚಾದ ಸರ್ ಸಾವಿ ಕೃಷಿ ಬಗ್ಗೆ ಅವನು ಸಿರಿಧಾನ್ಯ ಬರಗು ನವಣಿ ಬಂದಿದೆ ಇನ್ನೊಂದು 8 ದಿವಸಕ್ಕೆ ನಮ್ಮಲ್ಲಿ ಬರಗು ಸಿಗ್ತೈತಿ ಸಿರಿಧಾನ್ಯಗಳನ್ನು ಬೆಳೀತಾ ಇದೀವಿ ಯಾವಾಗಲಿಂದ ಶುರು ಮಾಡಿದ್ರಿ ಈ ವರ್ಷ ಸ್ಟಾರ್ಟ್ ಮಾಡಿದ್ವಿ ಸರ್ ಅವಾಗೆಲ್ಲ ಹಾಕಿದ್ವಿ ಸರ್ ನವಣಿ ಈ ಕಡೆ ಯಾಕೆ ವಾಲಿದ್ರಿ ಈ ಕಡೆ ಅಂದ್ರೆ ಸ್ವಲ್ಪ ಎಲ್ಲರೂ ನಾವು ಈ ಸಾವಯವ ಕೃಷಿಯಲ್ಲಿ ರಾಗಿ ಕಳಿಸ್ತೀವಿ ಜೋಳ ಕಳಿಸ್ತಿದ್ವಲ್ಲ ರಾಗಿ ಕಳಿಸ್ತಿದ್ ಜೋಳ ಕಳಿಸ್ತಿದ್ವಿ ಇನ್ನೊಂದು ಕಳಿಸ್ತಿದ್ವಲ್ಲ ನಿಮ್ಮಲ್ಲಿ ಸಿರಿಧಾನ್ಯ ಬೆಳೆಯಲೇನಪ್ಪ ಅಂದ್ರೆ ಸರ್ ಅದಕ್ಕೂ ಸ್ವಲ್ಪ ಹೊತ್ತು ಕೇಳಿದ್ರಿ ಸರ್ ಅಂದ್ರೆ ಏನಂದ್ರೆ ಈಗ ನಾವು ಒಂದು ಕೇಳಿದ್ವಿ ಸರ್ ಒಂದು ಎಲ್ಲಾನು ತಗೊಂಡಾಗದ್ದಾಗ ನಾವು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ಪುಟ್ಟ ಐಟಮ್ಗಳು ತರ್ತಾರೆ ಪ್ರತಿ ಒಂದು ಇಡ್ತಾರೆ ಸರ್ ಈಗ ಹೇಳಿದ್ರಲ್ಲ ಒಂದ್ ರಾಗಿ ಕೇಳಿದ್ರೆ ಉಳ್ಳಾಗಡ್ಡಿ ಕೇಳ್ತಾರೆ ಉಳ್ಳಾಗಡ್ಡಿ ಕೇಳಿದ್ರೆ ನವಣಿ ಕೇಳ್ತಾರೆ ಹಂಗಾದಾಗ ನನಗೇನ್ ತಲೆ ಬಂತಂದ್ರೆ ನವಣಿ ಬರಗು ಕೇಳಿದ್ರೆ 5 ವರ್ಷಗಟ್ಟಲೆ ಇಟ್ಕೊಂಡ್ರೆ ನಮ್ಮ ಉಳತ್ತಲ್ಲ ನಾವು ತರಕಾರಿ ಆಗ್ಲಿ ಇನ್ನೊಂದಾಗ್ಲಿ ಇಟ್ಕೊಂಡ್ರೆ ಹೋಗ್ಬೇಕು ಫೇಲ್ ಆಗುತ್ತೆ ಅದಕ್ಕೆ ನಾವು ಏನ ಬಂದ್ವಿ ಒಂದು ಭಾಗ ತರಕಾರಿ ಒಂದು ಭಾಗ ಸಿರಿಧಾನ್ಯ ಒಂದು ಭಾಗ ಇದನ್ನ ಮಾಡ್ಕೊಂಡು ಒಂದು ಭಾಗ ಇದೆ ತೋಟಗಾರಿಕೆ ಬೆಳೆಗೆ ಬಂದದ್ದು ಇದೇ ವರ್ಷ ನಿಂಬೆ ಗಿಡ ಹಾಕಿರು ಒಂದ್ ವರ್ಷ ಆಮೇಲೆ ಮಾಡಿದ್ವಲ್ಲ ನಮಗೇನು ಬರೀ ಏಕ ಬೆಳೆ ಇದ್ರೆ ಸರ್ ಬರೀ ಕೃಷಿ ಆಗಲಲ್ಲ ರಂಟಿ ಹೊಡಿ ಆಗಲಲ್ಲ ಕುಂಟಿ ಹೊಡಿ ನಮ್ದು ಏನಂತಂದ್ರೆ ಇದು ಖರ್ಚು ಜಾಸ್ತಿ ಬರೋಕೆ ಹಚ್ಚಿಬಿಡ್ತು ಸರ್ ಅದಕ್ಕೆ ಏನು ಮಾಡಿದ್ವಿ ನಾವು ಸ್ವಲ್ಪ ತೋಟಗಾರಿಕೆ ಬೆಳೆ ಮಾಡೋಣ ಸ್ವಲ್ಪ ಪರಿವರ್ತನೆ ಆಗ್ಬೇಕು ನೋಡ್ರಿ ನಾವು ಏನು ಮಾಡೋಣ ಈಗ ಪರಿವರ್ತನೆ ಮಾಡ್ಕೊಂಡು ಆಮೇಲೆ ಡ್ರಿಪ್ ಮಾಡ್ಕೊಂಡ್ರೆ ನೀರು ಹಸೋದೊಂದು ಕೆಲಸ ಉಳಿತೈತಿ ನಾವು ಇವತ್ತಿನವರೆಗೆ 500 ರೂಪಾಯಿ ಕೊಟ್ಟರು ಒಂದು ಆಸೆ ಹಂಗಲ್ರಿ ಏನಂದ್ರೆ ಜನ್ರೇಷನ್ ಏನು ಬಂದಿದೆ ಖಾಲಿ ಸುತ್ತರಿ ತರಿಸ ಬರಲ್ಲ ಕೆಲಸಕ್ಕೆ ಅದಕ್ಕೆ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರ್ಬೋದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಮಾಡಿರೋ ಒಂದು ಸೂಕ್ತ ಅನಿಸ್ತದೆ ಸರ್ ಈಗ ಏನಾಗಲಿ ಯಾಕಂದ್ರೆ ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳಿತಿದ್ರು ನವಣಿ ಬರಗೈತೆ ಈ ಸದ್ಯ ನವಣಿ ಬೆಳಿತಿದ್ರಿ ಬರಗು ಬೆಳಿತೀವಿ ಸುಮಾರು ಒಂದು 1/2 ಎಕರೆ ಹಾಕಿನಿ ಸರ್ ನೋಡಕ್ಕಂತ ಅದು ಬ್ಯಾಸಿಗೆ ಹಾಕಿ ನವಂಬರ್ ತಿಂಗಳಾಗ ಬರ್ತತ್ತಲ್ಲ ಅಂತ ನೋಡಕ್ ಹಾಕಿದ್ ಸರ್ ನಾನು ಹಿರಿಯರ್ನೆಲ್ಲ ಸಲಹೆ ಕೇಳಿ ತಗೊಂಡ್ ಸರ್ ಹಾಕಿಂದ ಇದಾಗಬಾರ್ದು ಅಂತ ನಾನು ಏನ್ ಮಾಡಿದ ಸರ್ ಇವ್ರನ್ನ ಕೇಳಿದೆ ಬೇರೆಯವ್ರನ್ನೆಲ್ಲ ನಮ್ಗಿಂತ ಸುಮಾರು 60-70 ವರ್ಷಕ್ಕೆ ಎಷ್ಟು ಚೆನ್ನಾಗಿ ಬರ್ತಂದ್ರೆ ಆದ್ರೆ ಹಾಕಿದ್ ಸರ್ ಒಳ್ಳೆ ಅವ್ರು ಹೇಳಿದ ಟೈಮಿಗೆ ಮಸ್ತ್ ಬಂದಿದೆ ಮಳೆಗಾಲದಾಗ ಎಷ್ಟು ಏನ್ ಬರ್ತದೆ ಹಂಗ ಬಂದಿದೆ ಮತ್ತೇನ್ ಪಕ್ಷಿಗಳು ತಿಂದವ ಸರ್ ತಿನ್ಲೆ ಯಾಕಂದ್ರೆ ಅವಕ್ಕೂ ಒಂದು ಪಾಲ್ ಇರ್ತದೆ ತಿನ್ಲೆ ಉಳ್ದಾಗ ಇರಲ್ಲ ಅಂತ ಅಂತೆ ಸರ್ ಯಾಕಂದ್ರೆ ಬರೋದಂಗ ಇದ್ರೆ ನಾವೇನ್ ಮಾಡ್ತಿದ್ವಿ ಸರ್ ಅದ ದೇವ್ರಿಗೆ ನಮಗೆ ಸೃಷ್ಟಿ ಮಾಡ್ಯನಲ್ಲ ಅದಕ್ಕೆ ನಾವು ಬೆಳೆದೈತೆ ಅದು ಒಂದು ತಿನ್ಲಿ ಆಮೇಲೆ ಏನು ಹೊಸ ಪ್ರಯೋಗ ಮಾಡಿದ್ವಿ ಸರ್ ನಾನು ಬ್ಯಾಸಿಗಲ್ಲಿ ರಾಗಿ ಒಳಗೆ ಬಿಳಿಜೋಳ ಹಾಕಿದ್ ಸರ್ ಅದು ಬಂದಿದೆ ಹೊಸ ಪ್ರಯೋಗ ಅದು ಕೂಡ ಕಾಳ್ ಕಟ್ಟಕ್ ಹಚ್ಚೈತಿ ರಾಗಿ ಒಳಗ ನೀರಾವರಿ ರಾಗಿ ನೀರ್ ಐತಿ ಸರ್ ಅದ್ರಲ್ಲಿ ಮಿಶ್ರ ಬೆಳೆಯಾಗಿ ಅದ್ರಾಗ ಸಾಸಿವೆ ಹಾಕಿನಿ ಬಿಳಿಜೋಳನ ಹಾಕಿನಿ ಸರ್ ನಮ್ಮಲ್ಲಿ ಸರ್ ನಾವು ಸೊಪ್ಪಾಗ್ಲಿ ಸಾಸಿವೆ ಆಗ್ಲಿ ಇನ್ನೊಂದಾಗ್ಲಿ ನಾನು ಏನು ಉಗ್ಗದಲ್ಲ ಅವು ಬೀಜ ಒಂದ್ ಬಿದ್ದರೂ ಅಲ್ಲೇ ಬಿಡ್ತಾವ ಅವು ನಾವು ಶೇಖರಣೆ ಮಾಡ್ಕೊಂತೀವಿ ನಮಗೆ ಆದಷ್ಟು ನಾವು ಉಣ್ತೀವಿ ಬೇರೆಗೆ ಆದಷ್ಟು ಬೇರೆಯವ್ರಿಗೆ ಕೊಡ್ತೀವಿ ಈಗ ಸಾಕಷ್ಟು ನಾವು ಹೇಳಿದಲ್ಲ ಇವರು ಇತ್ತು ನಾನು ಮಿಕ್ಸ್ ಮಾಡಿ 4 ದಿವಸಕ್ಕೆ ಒಂದು ಟೈಮ್ ದಾವಣಗೆರೆ ಕಳಿಸ್ತಾ ಇದ್ವಿ ಬೆಂಗಳೂರು ಕೊರಿಯರ್ ಮೂಲಕ ತರಕಾರಿ ಕಳಿಸ್ತೀವಿ ಸರ್ ಬೆಂಗಳೂರಿಗೆ ಕೂಡ ಬೆಂಗಳೂರು ಆಮೇಲೆ ದಾವಣಗೆರೆ ಎಲ್ಲ ಕಳಿಸಿ ಅವ್ರು ಏನಂತಾರ ಸರ್ ನಮಗೆ ವಿಷಮುಕ್ತ ಆಹಾರ ಸಿಗಲ್ಲ 60 ರೂಪಾಯಿ ಕೆಜಿ ಸರ್ ಒಂದು ಕೆಜಿಗೆ ರೇಟ್ ಏನು ಕೊರಿಯರ್ ಚಾರ್ಜ್ ನಮ್ದು 60 ರೂಪಾಯಿ ಸರ್ 120 ರೂಪಾಯಿ ಕೆಜಿ ಕೊಟ್ಟು ತಗೊಂಡ್ರೆ ಆದ್ರೂ ಖರೀದಿ ಮಾಡ್ತಾರೆ ಸರ್ ಏನ್ ಕಳಿಸ್ತೀರಿ ನೀವು ನಾವು ಸರ್ ಈ ಬೆಂಡಿಕಾಯಿ ಕಳಿಸ್ತೀವಿ ಹೀರಿಕಾಯಿ ಕಳಿಸ್ತೀವಿ ಜವಳಿಕಾಯಿ ಕಳಿಸ್ತೀವಿ ಹಾಗಲಕಾಯಿ ಆಮೇಲೆ ಟೊಮೊಟೊ ಸೊಪ್ಪುಗಳು ಪ್ರತಿಯೊಂದು ಸೊಪ್ಪು ಕಳಿಸ್ತೀವಿ ಸರ್ ಕ್ಯಾರೆಟ್ ಬೀನ್ಸ್ ಬೆಂಗಳೂರಿಗೆ ಹೋಗ್ತವೆ ಬೆಂಗಳೂರಿಗೆ ಹೋಗ್ತದೆ ನಮ್ಮಲ್ಲಿ ಕೊರಿಯರ್ ಮೂಲಕ. ತರಕಾರಿಗಳು ಬೆಳೀತಾ ಇದ್ರಿ? ಹ್ಞೂ ಸರ್. ಯಾವ್ಯಾವ ತರಕಾರಿಗಳು? ಹೀರಿಕಾಯಿ ಐತಿ, ಹಾಗಲಕಾಯಿ ಐತಿ, ಬೆಂಡಿಕಾಯಿ ಐತಿ, ಜವಳಿ ಐತಿ, ಮೂಲಂಗಿ ಐತಿ, ಆಮೇಲೆ ಬೀಟ್ರೋಟ್ ಸರ್, ಕ್ಯಾರೆಟ್, ಸೊಪ್ಪು 3-4 ನಮೂನಿ ಸೊಪ್ಪು ಐತಿ ಸರ್. ಏನು ನಾವು ಇದು ಈ ಪ್ರಯೋಗ ಮಾಡಿಲ್ಲ ಸರ್, ಮಾಡ್ಬೇಕು. ಯಾವ್ದಂದ್ರೆ ಎಲಿಕೋಸು, ಹೂಕೋಸು, ಬೀಮ್ಸ್ ಒಂದು ಮಾಡಿಲ್ಲ ಸರ್, ಮಾಡಂತಾರ ಅದಕ್ಕೆ ಮಾಡ್ಬೇಕು ಸರ್ ಮನಸ್ಸು. ಅದು 3 ಮಾಡಿಲ್ಲ, ಅದನ್ನ ಬಿಟ್ಟು ಎಲ್ಲವೂ ಹಾಕಿದ್ದೀವಿ ಸರ್. ಈಗ ನೀವು ಬೆಳೀತಾ ಇರತಕ್ಕಂಥ ತರಕಾರಿಗಳಿಗೆ ಯಾವುದೇ ಬೇಕಾಗುವಂಥ ಪೋಷಕಾಂಶಗಳು, ಗೊಬ್ಬರಗಳು, ರಾಸಾಯನಿಕ ಔಷಧಿಗಳು ಯಾವ್ದನ್ನು ಹೊರಗಡೆಯಿಂದ ತಂದು ಬಳಕೆ ಮಾಡಿ? ಏನಿಲ್ಲ, ಎಲ್ಲ ನಮ್ಮಲ್ಲಿ ಎಲಿಗಳು ಕಷಾಯ, ಬೇವಿನ ಎಲೆ, ಆಮೇಲೆ ಲೆಕ್ಕಿ ಎಲೆ, ಔಡ್ಲೆ ಎಲೆ, ಆಮೇಲೆ ಪಪ್ಪಾಯ ಎಲೆ, ಆಮೇಲೆ ಪ್ಯಾರ್ಲೆ ಎಲೆ, ಆಮೇಲೆ ನಾವು ಹುಳಿ ಮಜ್ಜಿಗೆ ಹೊಡೆದ್ರೆ ಸಾಕಷ್ಟು ನಮಗೆ ಹೆಲ್ಪ್ ಆಗತ್ತೆ ಸರ್. ಹುಳಿ ಮಜ್ಜಿಗೆ ನಾವು ಏನು ಮನೆಗೆ ಮಜ್ಜಿಗೆ ಮಾಡ್ತಿಲ್ಲ, ಉಳಿದ್ರೆ ಒಂದು ಡ್ರಮ್ನೆ ಶೇಖರಣೆ ಮಾಡ್ತೀನಿ ಸರ್. ಮೊದಲೆಲ್ಲ ಚೆಲ್ತಿತ್ತು ಸರ್, ಗೊತ್ತಿದ್ದಲ್ಲ ನಮಗೆ. ಯಾಕಂದ್ರೆ ನಾನು ಇದ್ರೊಳಗೆ ಇನ್ನೂ ಕಲಿಬೇಕು ಸರ್, ನಾನೇ ಇದು ದೊಡ್ಡ ಅಂತ ಹೇಳಕ್ಕಲ್ಲ, ಓದೋದಂಗೆ ಇನ್ನೂ ಕಲಿತೀನಿ. ಬೇರೆ ಹೊಲ್ದಾಗ ಹೋದಂಗೆಲ್ಲ ಅವ್ರಿಗೆ ಒಂದು ಸಲಹೆ ಕೊಟ್ಟರಂದ್ರೆ ಅವರು ಒಂದು ಸ್ವೀಕಾರ ಮಾಡ್ತೀವಿ. ಹುಳಿ ಮಜ್ಜಿಗೆ ಸಿಂಪರಣೆಯಿಂದ ಏನು ಉಪಯೋಗ ಆಗ್ತದೆ ಸರ್? ಹುಳಿ ಮಜ್ಜಿಗಿಂದ ನಮಗೆ ಟ್ರಿಪ್ಸ್, ಆಮೇಲೆ ಅರ್ಶಿನ ಕಲರ್ ಆಗಿದ್ದು, ಆಮೇಲೆ ಮುಟ್ರನ್ನು ಕಂಟ್ರೋಲ್ ಆಗುತ್ತೆ ಸರ್. ಮುಟ್ರಲ್ ನಾವೇನು ಕೆಲವೊಂದು ಸುಮ್ಮನೆ ಈಗ ದುಡ್ಡು ಕೊಟ್ಟು ತಂದು ಹೊಡೆಯೋದಕ್ಕಿಂತ ನಮ್ಮಲ್ಲಿ ನ್ಯಾಚುರಲ್ ಸಿಗ್ತದೆ, ಸುಮ್ಮನೆ ಏನಿದ್ರೆ ಬಿಟ್ಟು ಹೊಡಿಬೋದು ಸರ್. ಈಗ ನಾವೆಲ್ಲ ಅವಾಗ ಏಕ ಬೆಳೆ ಮಾಡ್ತಿದ್ವಿ ಸರ್, ಈಗ ಬದ್ನಿ ಚಿಲ್ಲಿ ಬ್ರಿಂಜಾಲ್ ಅಂತ ಬರ್ತದೆ ಇಂಗ್ಲೀಷ್ ಅಲ್ಲಿ ಬದ್ನಿ ಸರ್. ನಾನು ಹಿಂದಿದ ಈಗೆಲ್ಲ ಹಾಕಿದಾಗ ಹುಳ ಸಿಕ್ಕಾಬಿಟ್ಟು ಹುಳ ಸರ್. ನಾವು ನೀವು ನೋಡ್ರಿ ಒಂದರಕ್ಕೆ ಈ ಮಿಕ್ಸ್ ಕ್ರಾಪ್ ಮಾಡ್ದಾಗಲಿದ್ದ ಎಲ್ಲೇ ಒಂದು ಹುಳ ಇರೋದು, ಮತ್ತೇನು ಹೊಡಿತಾ ಇಲ್ಲ ನೋಡಿ ಸರ್. ಈಗ ನಾನು ನ್ಯಾಚುರಲ್ ಆಗಿ ಬೆಳೆ ಬೆಳೆಯಕ್ಕಂತಾರ ಸರ್, ನೈಸರ್ಗಿಕವಾಗಿ ಎಲ್ಲರ ಒಂದು ಗಿಡ ಕೊಂದ ಹುಳ ಅದು ಒಂದು ಹೋಗಲ್ಲ ನಮಗೆ, ಆಟೋಮೆಟಿಕ್ ಬರ್ತದಲ್ಲ ಸರ್. ನಮ್ದು ಏನೈತದಾಗ ಅಷ್ಟೆಲ್ಲ ನಾವು ಹೊಡೋದು ಮನುಷ್ಯನಿಗೆ ಇವತ್ತಿನ ಕಾಲ ನಮಗೆ ಗೊತ್ತಿದ್ದಿಲ್ಲ ಸರ್. ಮೊದ್ಲು ಏನಾರ ನಾವು ಹೊಡೆದ್ರೆ ನಮಗೆ ಮೂಲಕತಿ, ಆಮೇಲೆ ಇದಾಕತಿ. ನಾವು ಏನಾರ ಈಗ ಸರ್ ನಾವು ಕ್ಯಾರೆಟ್ ಹಾಕಿ ಸ್ವಲ್ಪ ಏನಾರ ಚಿರ್ತಿ ಒಂದು ಅಲ್ಲೇ ಕ್ಯಾರೆಟ್ ತೊಳ್ಕೊಂಡ್ ತಿಂತೀವಿ, ಅಲ್ಲೇ ಸೌತಿಕಾಯಿ ತಿಂತೀವಿ. ಇನ್ನೇನು ಬೇಕ್ರ ನಮಗೆ? ಯಾವುದೇ ಔಷಧಿಗಳು ಏನಿಲ್ಲ, ಧೈರ್ಯನೇ ಐತೆ, ಸಹಜವಾಗಿದೆ. ಸಹಜವಾಗಿದೆ ಸರ್. ಹಂಗಾಗಿ ನಮಗೂ ಕೂಡ ಸಾಕಷ್ಟು ನಮಗೆ ನೀವು ಮಾರ್ಕೆಟ್ ಇಂದಿಲ್ಲ ಸರ್. ನಾವು ಇನ್ನೂ ಅದು ಈಗ ಬೆಳಿತೀವಿ, ಆದ್ರೆ ಡಬ್ಬಲ್ ಹಾಕಿರೋ ಖರ್ಚು ಮಾಡೋ ಸಿಕ್ತಿತ್ತು, ಅವರ ಕೇಳ್ತಾರೆ ಸಿನ್. ಆದ್ರೆ ಅವ್ರ ಕೈ ಪೂರೈಸಕ್ಕಾಗಿಲ್ಲ, ಅದೇನ ಸ್ವಲ್ಪ ಫಸ್ಟ್ ಗೆ ನಮಗೆ ಕಷ್ಟ ಆಗಿತ್ತು ಸರ್. ಇಲ್ಲನಲ್ಲ ಈ ಹಿಂದಿನ ವರ್ಷ ಹೋದ ವರ್ಷ 5 ವರ್ಷ ಕಷ್ಟದ ಸರ್. ನಾವು ಏನ್ ಮಾಡ್ತಿದ್ವಿ ಅವಾಗ ಎಲ್ಲಾ ಬೀಗರಿಗೆ ಅವ್ರಿಗೆ ಕೊಡ್ತಿದ್ವಿ. ಈಗ ನೋಡ್ರಿ ಅವ್ರಿಗೆ ಅವ್ರಿಗೆ ಕೇಳಿ ಕೊಡಕ್ಕಿಲ್ಲ ನಮಗೆ, ಬರೀ ಇಲ್ಲಿ ಕೊಡಕ್ ಹಚ್ಚಿವಲ್ಲ, ಮಾರ್ಕೆಟ್ ಸಿಕ್ಕಿದೆ ಅಲ್ರಿ, ಬೆಂಗಳೂರಿಗೆ ಹೋಗ್ತದೆ, ದಾವಣಗೆರೆ ಹೋಗ್ತದೆ, ಇಲ್ಲಿ ಕೇಳ್ತಾರ. ನಾವ್ ಇಲ್ಲಿ ಇವತ್ತು ಹೋಗಿ ಸರ್ ನಾನು ಏನ್ ಸರ್ ತರಕಾರಿ ಯಾಕೆ ತಗೊಂಡಿಲ್ಲ ಅಂತ ಕೇಳಿ ಸರ್ ನಮ್ ಬ್ಯಾಂಕ್ ಮ್ಯಾನೇಜ್, ಯೂನಿಯನ್ ಬ್ಯಾಂಕ್ ಮ್ಯಾನೇಜ್. ಏ ನಾವ್ ಆಗ್ಯವಂತ ಮಾಡಿ ಸರ್ ಅಂದ್ರೆ ನಾನೇ ನಾಳೆ ಹೇಳ್ತೀನಿ ಸರ್ ಅಂತಂದ್ರೆ, ಅವ್ರಿಗೆ ಕೆಲವ್ರು ಏನ್ ಹೇಳ್ತಾರ ಅಂದ್ರೆ ನಾನು ಏನ ಕೆಲವ್ರು ನಮ್ಗೆ ಮಾರ್ಗದರ್ಶನ ಹೇಳಿದ್ರೆ ಒಂದ್ ದಿವಸದಲ್ಲ 360 ತರಕಾರಿ ಸಿಗಬೇಕು ನಮಗೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಬ್ಯಾಚ್ ಮಾಡಿದ್ವಿ. ಈಗ 2 ಸಾಲ ಜವಳಿ ಗಿಡ, 2 ಸಾಲ ಹೀರಿ ಗಿಡ, 2 ಸಾಲ ಆಗಲಿ ಗಿಡ, 2 ಸಾಲ ಬೆಂಡಿ, 1.5 ಸಾಲ ಇದು ಆಗಲ್ಕಳ್ಳಿ, ಹಿಂಗೆಲ್ಲ ಕ್ರಾಪ್ ಮಾಡಿದ್ವಿ. ಯಾಕಂದ್ರೆ ಅವ್ರ ಸಲಹೆ ಕೇಳಿದ್ವಿ ಅವ್ರಿಗೆ. ಹಿಂಗೆಲ್ಲ ಮಾಡಿದಾಗ ಅಂದ್ರೆ 7-15 ಸಾಲ ಕೇಳಕ್ಕನ 15-10 ಸಾಲಿಗೆ ಇವೆಲ್ಲೋ ಬಂದ್ಬಿಡ್ತಾರ ಮಿಕ್ಸ್. 10-10 ಕೆಜಿ ಬರಲ್ಲ, 5-5 ಕೆಜಿ ಬರಲ್ಲ ಒಂದು ಹಿಂದೆ. ಈಗ ಹೇಳಿದ್ರೆ ಸಾವನಿಗೆ ನಮ್ ನೋಡ್ರಿ, ಈಗ ಕಳ್ಸಕ್ಕೆ 6 ತಿಂಗಳ ವರ್ಷ ಆಗ್ತದೆ, ವರ್ಷಕ್ಕೆ 1500-3000 ರೂಪಾಯಿ ಕತ್ರಿ ವರ್ಕ್. ವರ್ಕ್ ಇತ್ತಂದು 3000, ನನ್ 3000, 3000 ರೀ ನಂದು ಕಾಲ್ ಎಕರೆಗೆ ಹಾಕಿರ್ಬೋದು. 3000 ಆಗತ್ ಸರ್, 3000 ಆದ್ರೆ ಏನಾಗ್ತದೆ ತಿಂಗಳಿಗೆ? ವಾರಕ್ಕೆ 3000, ತಿಂಗಳಿಗೆ 12,000. 12,000 ಆಗತ್ ಸರ್. ಅದಕ್ಕೆ ನಂದು ಏನಂದ್ರೆ 200 ರೂಪಾಯಿ ಹೋಗತ್ ಸರ್ ವಾರಕ್ಕೆ, ಅರಿಯಕ್ ಒಬ್ರಿಗೆ 200 ರೂಪಾಯಿ ಕೊಟ್ಟು ಒಂದ್ ದಿವಸ ನಾವು ಬಿಜಿ ಇತ್ತಂದ್ರೆ. ಅದಕ್ಕೆ ನಾವೇನ್ ನೀವು ಕೇಳಿದ್ರೆ ಒಂದ್ ಪ್ರಶ್ನೆ, ಸಮಯ ಸಿಕ್ತಿಲ್ಲ ಅಂತ ನಾವು ಸಮಯ ಹುಡುಕಿ ನಮ್ದು ಅದಕ್ಕೆ ಸೆಟ್ಟಿಂಗ್ ಮಾಡ್ಕೋಬೇಕು ನಾವು. ಯಾಕಂದ್ರೆ ಈಗ ಅವ್ರು ಆಸೆ ಪಟ್ಟು ಕೇಳ್ತಾರಂದ್ರೆ ನಾವು ಕೊಡಲ್ಲ ಅಂದ್ರೆ ನಮಗೆ ಮಾರ್ಕೆಟ್ ಹೆಂಗ್ ಸಿಕ್ತದೆ ಸರ್? ನಾವು ಯಾಕಂದ್ರೆ ಸಾವಯವದಲ್ಲಿ ಅವ್ರು ಕೇಳ್ತಾರ ನಾವು ಅಂದಾಗ ನಾವು ಟೈಮಿಂಗ್ ಸೆಟ್ ಮಾಡ್ಕೋಬೇಕು ಅದನ್ನ. ನಾವು ಈ ಕೊಟ್ಟರೆ ಕೊರಿಯರ್ ಕೇಳ್ತಾರೆ ಸರ್ ನಾವೇನಂದ್ವಿ 1-2 ಬರಕಾಲ್ರಿ ಮೇಡಮ್ ಅವ್ರದ್ದು, ಅವ್ರು ಒಂದು 4 ಕೊಟ್ರು ನಮಗೆ ಕೊಟ್ರ. ಯಾಕಂದ್ರೆ ಅವರು ಅಲ್ಲಿದ್ದ ಹಾಕಿರೋ ದುಡ್ಡು ಹಾಕ್ತಾರೆ ಸರ್ ನಮಗೆ. ಇವತ್ತಿಗೆ ಮಕ್ಕ ನೋಡಿಲ್ಲ ಎಷ್ಟೋ ಫೋನ್ಯಾಗ ಬರೀ ಆನ್ಲೈನ್ ಪೇಮೆಂಟ್ ಹಾಕ್ತಾರ್ರಿ, ವಾಟ್ಸಾಪ್ನಾಗ ಇದಕ್ಕೆ ಫೋನ್ ಮೇ. ಅದಕ್ಕೆ ಅವ್ರು ಹಾಕ್ತಾರ ನಾವು ಅದನ್ನು ಉಳಿಸಬೇಕು. ಇವತ್ತಿವರೆಗೆ ರಿಮಾರ್ಕ್ ಬಂದಲ್ಲ ಸರ್ ನಮ್ದು ಎಲ್ಲಿ. ಈಗ ನೀವು ಮಾರ್ಕೆಟಿಂಗ್ ಆನ್ಲೈನ್ ಆಗಿದೆ ಈಗ ನಿಮಗೆ, ಹೌದಾ? ಅಂದರೆ ಯಾವ ಯಾವ ಪ್ಲಾಟ್ಫಾರ್ಮಲ್ಲಿ ಹೆಚ್ಚು ಬಳಕೆ ಆಗ್ತಾರೆ? ಫೇಸ್ಬುಕ್ಕು, ವಾಟ್ಸಪ್ಪು ಸರ್? ನಮ್ದು ಫೇಸ್ಬುಕ್ ಅಲ್ಲ, ನಂದು ಆಪರೇಟ್ ಮಾಡಕ್ ಬರಲ್ಲ. ಇತ್ತೀಚಿಗೆ ನಾನು ಓದಿದ್ರೆ 4ನೇ ಕ್ಲಾಸ್ ಇಂಗ್ಲೀಷ್ ಏನೇ ಬರಲ್ಲ ನಮಗೆ. ಅವಾಗೆಲ್ಲ ಮೊದಲೆಲ್ಲ ಫೋಟೋ ಗಿಟ್ಟ ಮಕ್ಕಳು, ನಮ್ಮ ಮಕ್ಕಳು, ತಮ್ಮನ ಮಕ್ಕಳು, ನಮ್ಮ ಮಕ್ಕಳು ಕೂಡ ತೆಗೆಸಿದ್ದೀವಿ ಸರ್. ಈಗ ಇತ್ತೀಚಿಗೆ ವಾಟ್ಸಪ್ ಕಲ್ಸಿವಿ, ಫೇಸ್ಬುಕ್ ಇವತ್ತಿಗೆ ನಾನು ಮಾಡಿಲ್ಲ. ಏನು ವಿಡಿಯೋಗಳು ಗ್ರೂಪ್ಗೆ ಹೋಗ್ಯ ಸರ್, ಅವರು ನಮ್ಮನ್ನು ನೋಡಿ, ಪ್ರಾಮಾಣಿಕ ನೋಡಿ, ಮನುಷ್ಯನ ಮಾತಲ್ಲಿ ನೋಡಿ, ಅದು ಕೇಳಿ, ನಮ್ಮನ್ನ ಸಲಹೆ ಕೇಳಿ ಎಷ್ಟೋ ಮಂದಿ ಆರ್ಡರ್ ಕೊಟ್ಟಾರ ಸರ್. ಮಕ್ಕಳು ಭೇಟಿ ಆಗಿಲ್ಲ ಸರ್ ನಮ್ದು. ಅದು ಅಷ್ಟರಲ್ಲಿ ಅವ್ರಿಗೆ ಏನಾರು ಕೇಳ್ತಾರೆ, ನೀವು ಬರ್ರಿ ನಮ್ಮ ಹೊಲಕ್ಕೆ ಬಂದು ನೋಡಿ ತಗಡ್ರಿ ಬೇಕಾರೆ ನೀವು ಅನುಮಾನ ತಂದ್ರೆ, ಇಲ್ಲರೂ ಚೆಕ್ ಮಾಡಿಸಿ ದುಡ್ಡು ಕೊಡ್ರಿ ಅಂತೇಳಿ. ನೀವು ನಂದು ಏನಾರು ರಾಸಾಯನಿಕ ತಂದ್ರೆ ನಾನು ಎಷ್ಟಾರ ನಿಮಗೆ ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅದಕ್ಕೆ ಪ್ರಾಮಾಣಿಕ ಅದನ್ನ ಹೇಳಿದ್ರೆ ಅದಕ್ಕೆ ನಾವು ಅಲ್ಲಿ ಎದರ್ ಅಂದ್ರೆ ಅದಕ್ಕೆ ಮೋಸ ಮಾಡಬಾರ್ದ್ರಿ ನಾವು. ಯಾಕಂದ್ರೆ ಒಂದು ನಾನು ಹೇಳ್ತೀನಿ, ನಮ್ ನೋಡ್ರಿ ಕ್ವಾಲಿಟಿ 1 ರೂಪಾಯಿ ದುಬಾರಿ ಇರ್ತತಿ, ನಾನು ಮೋಸ ಮಾಡಲ್ಲ ಅಂತ ಹೇಳ್ತೀನಿ. ನಾನು ಅದು ನನ್ನ ಪ್ರಾಮಾಣಿಕ ಉಳಿಸಬೇಕು ಸಹ, ಒಂದು ವ್ಯಾಲ್ಯೂ ಇರಬೇಕು, ಏನು ತೂಕದಲ್ಲಿ ಮೋಸ ಆಗಬಾರ್ದು, ಕ್ವಾಲಿಟಿಯಲ್ಲಿ ಇದರಬಾರ್ದು, ಆಮೇಲೆ ಒಳ್ಳೆ ಹಳ್ಳು ಪಳ್ಳು ಏನು ಇರಬಾರ್ದು ಸರ್, ಅವ್ರ ಕ್ಲೀನಿಂಗ್ ಇರಬೇಕು, ಆಮೇಲೆ ಏನಾರ ಆಗಲಿ ನಾವು ಇಲ್ಲಿ ಕಳಿಸಿ ಬಂದ್ರೆ ಅಲ್ಲಿ ಮುಟ್ಟೆ ಆಯ್ತಾ ಇಲ್ಲ ಅಂತ ಕೇಳ್ತೀವಿ, ಅವರು ಮಾಡ್ತಾರೆ. ಬೀಟ್ರೂಟ್ ಬೆಳಿತೀರಿ? ಹೌದು ಸರ್. ಕ್ಯಾರೆಟ್ ಬೆಳಿತೀರಿ? ಹೌದು ಸರ್. ಎಲ್ಲ ಬೆಂಡೆಕಾಯಿ, ಜವಳಿಕಾಯಿ, ಹೀರಿಕಾಯಿ, ಹಾಗಲಕಾಯಿ, ಮೂಲಂಗಿ ಸರ್, ಸೊಪ್ಪುಗಳು, ಸೆಬೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್, ರಾಜಗಿರಿ, ಇವೆಲ್ಲ ಬೆಳಿತೀವಿ ಸರ್. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಸಂತೆ ಮತ್ತೆ ಬೇರೆ ಬೇರೆ ಅಂಗಡಿಯ ಈಗೆಲ್ಲ ಹತ್ತಿರದ ಪಟ್ಟಣಗಳಲ್ಲಿ ಮಾಲ್ಗಳಾಗ್ತಿದಾವೆ, ಅಲ್ಲಿ ಬೇಡಿಕೆ ಇರ್ತದ? ಇರ್ತಾ ಅದಕ್ಕೇನಂದ್ರೆ ನಮ್ಮ ಕೇಳ್ತಾರೆ, ನಿಮ್ಗೆ ಕೇಳ್ತಾರೆ ಸರ್. ಅವರು ಒಂದು ನಾನು ಒಂದು ಈಗ ಒಂದು 6-7 ತಿಂಗಳ ಕೆಳಗೆ ವಾರಕ್ಕೊಂದ್ಸಲ ಭಾನುವಾರ ಏನು ಬುಧವಾರ ಕೊಟ್ಟರಿಗೆ ಚಿಲ್ಲಿ ಒಯ್ದಿದ್ದೆ ಸರ್, ಮೆಣಸಿನಕಾಯಿ. ಅದು ಏನಂತ ಅಲ್ಲಿ ಒಯ್ದಿದ್ದೆ ಸರ್, ಒಂದು 2 ಟೈಮ್ ಒಯ್ದಿದ್ರು ಸರ್, 3 ಟೈಮ್ ಒಯ್ದಿದ್ದೆ, 1 ಟೈಮ್ ಚೆನ್ನಾಗತ್ತೆ ಸರ್, ತಿರುಗಿ 1 ಟೈಮ್ ಬರಲಲ್ಲ ಸರ್, ಅದು ಗ್ರೂಪ್ ಮಾಡಿದ್ದೀವಿ ಬರಲಲ್ಲ ಸರ್. ನಾವೇನು ಮಾಡಿದ್ವಿ, ಕೊಟ್ಟರಾಗ ಏನು ರೇಟ್ ಕೊಡ್ತಾರೆ ಅಷ್ಟೇ ಕೊಡ್ತಿದ್ವಿ ಸರ್, ಬರಲಲ್ಲ. ಏನು ತಿರುಗಿ ಹೋದಾಗ ಇಬ್ರು ಒಬ್ರು ಬರಲ್ಲ ಸರ್, ನನಗೆ ಬೇಜಾರಾಯ್ತು. ಇಷ್ಟೆಲ್ಲ ಬೆಳೆದ್ರು ಕೂಡ ಏನು ಸಮಸ್ಯೆ ಆಯ್ತು, ದೇವರು ಇಷ್ಟೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಇದು ಮಾಡಿರ್ತಾರೆ ಅಷ್ಟು, ನಾವೇನು ಹೆಚ್ಚಿಗೆ ಇಟ್ಟಲ್ಲ ಅಂದ್ವಿ. ಬಿಟ್ಬಿಟ್ಟು ಸಾತು ಹೋದಿಗೆ ಹೋದ್ಬಿಟ್ಟು ಅದು ಏನೇನು ಮತ್ತೆ ಮಾರ್ಕೆಟಿಂಗ್ ಸಿಕ್ತು ಸರ್ ನಮ್ದು. ಅವ್ರ ಸ್ನೇಹಿತರು ಅಲ್ಲಿ ಭೇಟಿಯಾಗಿದ್ದಾರೆ, ದಾವಣಗೆರೆ 2 ವರ್ಷ ಕರೆಕ್ಟ್ ಅವ್ರಿಗೆ ಭೇಟಿಯಾಗಿ ಅವ್ರು ಫೋನ್ ಮಾಡ್ಕೊಂತ ಇದ್ರು ಸರ್, ಪದೇ ಪದೇ ನಿಮಗೆ ಏನು ಅಕ್ಕಡಿ ಕಾಳು ಬೆಳಿತೀರಿ, ಅದು ಬೆಳಿತೀರಿ, ಇದು ಬೆಳಿತೀರಿ ಅಂತ. ನಾವು ಮತ್ತೆ ಅದು ಅಕ್ಕದಲ್ಲಿ ಇತ್ತೀಚಿಗೆ ನಾವು ಮಾಡಿದ ಕೊಟ್ಟರಿಗೆ ಹೋದ್ಬಿಟ್ಟಿನಿ ಸರ್, ಕೇಳಿದ್ರೆ ಎಷ್ಟು ಕೊಡ್ತೀವಿ ಸರ್ ನಾವು. ನಾವು ಇವತ್ತುವರೆಗೆ ಒಂದ್ಸಲ ತಗಂದ್ರಂದ್ರೆ ಅವ್ರಿಗೆ ನಿಮಗೆ ಬೇಕಂತ ಕೇಳಲ್ಲ ಸರ್, ಅವರೇ ಕೇಳ್ಬೇಕು. ಯಾಕಂದ್ರೆ ನಾವು ಮ್ಯಾಲೆ ಹೋದ್ರೆ ಅವ್ರಿಗೆ ಇವ್ರು ಏನೋ ಮಾಡ್ಯಾರಂತಾರೆ, ಅವ್ರು ಕೇಳಿದಾಗ ನಾವು ಆರ್ಡರ್ ಕೊಡೋದು ಸರ್. ಈಗ ನಿಮ್ಮ ಉತ್ಪನ್ನಗಳಿಗೆ ಗ್ರಾಹಕರು ಸೆಟ್ರೇಟ್ ಆಗಿದ್ದಾರೆ? ಆಗಿದ್ದಾರೆ ಸರ್. ನೇರವಾದ ಮಾರುಕಟ್ಟೆ ನಿಮ್ದು? ಹೌದೌದು. ಮಧ್ಯವರ್ತಿಗಳು ಇಲ್ಲ? ಇಲ್ಲ. ನಿಮ್ಗೆ ಇನ್ಯಾರ್ದು ಅಂಗಡಿಗೆ ಹಾಕೋಂಗಿಲ್ಲ, ನೇರವಾಗಿ ಗ್ರಾಹಕರಿಗೆ ಹೋಗುತ್ತೆ. ಸೊ ಈ ಲಾಭಾಂಶಗಳು ಅಥವಾ ನಷ್ಟ ಆಗಿದ್ದು ಆ ತರದ ಏನಾರ ಆಗಿದೆಯಾ? ಆಗಿದೆ ಸರ್. ಯಾವ್ಯಾವ ಕಾರಣಕ್ಕೆ ನಷ್ಟ? ಕಾರಣಕ್ಕೆ ಸರ್, ಮೊನ್ನೆ ಈರುಳ್ಳಿ ಹಾಕಿದ್ದೆ ನಾನೆಲ್ಲ ಪ್ರಯೋಗ ಮಾಡಿದೆ, 1 ಮಡಿ 1/2 ಮಡಿ ಹಾಕ್ತಿದ್ದೆ ಸರ್. ಆಗಿದಾಗ ಏನಾಯ್ತು, ನಾನು 1 ಎಕರೆ ಹಾಕಿದ್ದೆ ಸರ್. ಎಕರೆ ಹಾಕಿದಾಗ ಅದು ಇವತ್ತಿನ ಕಾಲದಾಗ ಅದು ಏನಂತಾರೆ ಗೊತ್ತಿಲ್ಲ ಸರ್ ನಾನು. ಅದಕ್ಕೆ ನಮ್ಮ ಮಸರಿಯಲ್ಲಿ ಸಾವಯವದಾಗ ಈರುಳ್ಳಿ ಹುಲ್ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಸರ್. ಅದಕ್ಕೆ ನಾನು ಏನು ಮಾಡಿದೆ, ನಾನು ಏನಂದ್ರೆ ಅದಕ್ಕಾಗೋಲ್ದಕ್ಕಾರಿ ಲಾಸ್ ಆಗೋಲ್ದಕ್ಕೆ ಕಳೆ ನಾನು ಏನದು ಕಳೆನಾಶಕ ರಸಗೊಬ್ಬರ ಹಾಕಿದ್ರು ಪ್ರತಿ ಈ ಸುಮಾರು 100-200 ಸರ್. 1 ಮಡಿಗೆ 1,000 ರೂಪಾಯಿ ಮೇಲೆ ಖರ್ಚು ಮಾಡಿದ್ ಸರ್. 1,500 ರೂಪಾಯಿ ಖರ್ಚು ಮಾಡಿ, ಒಟ್ಟು 4-5 ಟೈಮ್ ಬರ್ತಾರೆ ಹುಲ್ಲು ಕಳೆ ತೆಗೆಸೋದಕ್ಕೆ. ಕಳೆ ತೆಗೆಸೋದಕ್ಕೆ 40,000 ರೂಪಾಯಿ ಖರ್ಚು ಬಂತು ಸರ್. ಅದು ಕಳೆ ಬಂತು, ಆಮೇಲೆ ಅದು ಬೀಜದ ಬಂತು, ಬೀಜ ಉಗ್ಗದ ಬಂತು, ಎಲ್ಲ ಬಂತು. ಅದ್ರ ನಂದೇನು ಗೊಬ್ಬರದಿಲ್ಲ, ಔಷಧಿ ಇಲ್ಲ, ಏನಲ್ಲ ಸರ್, ಅಷ್ಟು ಬಂತಲ್ಲ. ಅದಕ್ಕೆ ಏನಾಯ್ತು, ಅದು ಮಳೆ ಕಾರಣಾಂತರಿಂದ ಏನಾಯ್ತು, ಪೋಷಕಾಂಶ ಕಡಿಮೆ ಆಯ್ತು, ಏನ್ ಕತಿಯ ಗಡ್ಡಿ ಸಣದಿದ್ದಾಗ ಲೈಕ್ ಮಾಡಲ್ಲ ಸರ್ ಜನ. ಮತ್ತೆ ನಾನು ಸ್ವಲ್ಪ ಏನ್ ಕೇಳ್ತಾರಂತ ಒಂದು 8-10 ಮಂದಿ ಕೊಟ್ಟೆ ಸರ್, 1,500, 2,000, 2,500 ಪ್ಯಾಕೆಟ್ ಕೊಟ್ಟೆ. ಅಷ್ಟು ಒಂದು 20-25 ಪ್ಯಾಕೆಟ್ 1,500 ರೂಪಾಯಿ ದಂಗೆ ಕೊಟ್ಟೆ. ಅಂದ್ರೆ ಏನಂದ್ರೆ ನನಗೆ ಅದ್ರದ್ದು ಗಂಟು ಆಯ್ತು ಸರ್, ಏನು 1 ರೂಪಾಯಿ ನಮಗೆ ಲಾಭ ಸಿಗಲಿಲ್ಲ ಸರ್. ಆದ್ರೆ ನಾನೇನಂದೆ, ಅಷ್ಟರ ಆಯ್ತಲ್ಲ, ಮುಂದೆ ದೇವ್ರ ಅದನ್ನ ಬೆಳಿತಾನ ಬಂದಿದ್ದು ಲಾಭನೇ ಅದು. ಆಕ್ಚುಲಿ ನೀವು ಯಾವ್ದೇ ಬೇರೆದಕ್ಕೆ ಖರ್ಚುಗಳು ಏನಲ್ಲ ಸರ್, ಅದು ಬಂತಲ್ಲ ಸರ್, ಅದು ಶ್ರಮ ನಾವು ಉಂಡಿವಿ, ಎಲ್ಲ ಉಂಡಿವಿ. ಈಗ ನಾನು ಅದನ್ನ ಮನ್ಸು ಮಾಡಿ ಕಿಡಿಸಿದ್ರೆ ನಾನು ಮತ್ತೆ ಇಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗ. ನಿಮ್ಮಿಂದ ಒಂದಿಷ್ಟು ಕಳೆ ತೆಗೆ ಲೇಬರ್ಗಳು ಬದುಕಿದಾರಲ್ಲ ಸರ್, ಅವ್ರಿಗೆ ಕೊಟ್ಟಿನಲ್ಲ ಸರ್, ನಾನು ಒಂದು ನಮ್ಮನೆ ಇದಕ್ಕೆ ಕೊಟ್ಟಿನಲ್ಲ. ಆಮೇಲೆ ನನಗೇನಲ್ಲ ಸರ್, ಜನ ಎಲ್ಲ ಅಂದ್ರೆ ನೀನು ಹಂಗಾದ್ರು ಬೆಳಕಲ್ಲ, ನಾನು ಅದು ಬೆಳೆದ ರೇಟ್ ಬಿಟ್ಟ ರೇಟ್ ನನ್ನ ಹೊಲಕ್ಕೆ ಖುಷಿ ಹಾಕಲ್ಲ ಸರ್, ರಸಗೊಬ್ಬರ ಹಾಕಲ್ಲ, ಕಳೆನಾಶಕ ಕೊಡಲ್ಲ. ಅದು ನಾನಂತ ಶಪ್ತ ಮಾಡೀನಿ ಸರ್, ನಾನು ಮುಂದೆ ಮಾಡಲ್ಲ, ಈಗೂ ಮಾಡಲ್ಲ ಸರ್. ಕೇಳಿದ್ರೆ ನನ್ನ ಎಲ್ಲಿ ಬನ್ನಿ ಮುಂದೆ ಮಾಡ್ತೀರಿ ಏನಂತ, ಮುಂದೆ ಮಾಡಲ್ಲ ನಂದು. ಅದ್ರದ್ದು ಅದಕ್ಕಾಗಲ್ದಕ್ಕೆ ಸಾಕ್ರಿ, ಎಷ್ಟು ನಾವು ಆರೋಗ್ಯದಿಂದ ಬಿಡ್ತೀವಲ್ಲ ಸರ್, ಆಗಿಂದಾಗಲೇ ತರಕಾರಿ ತಿಂತೀವಿ, ಆಗಿಂದಾಗಲೇ ಕೇಳ್ತೀವಿ. ಈಗ ನನ್ನ ಏನಂದ್ರೆ ನಿಮ್ಮಂತರ ಗುದಿಸಿರಲ್ಲ, ಅದಕ್ಕೆ ನಮಗೆ ಹೆಮ್ಮೆ ಹಾಕತ್ತೆ. ರಾಸಾಯನಿಕದ ಗುರುಸ್ತದಲ್ಲ ಮುನ್ನ ಎಲ್ಲೇ ಆಗಾರ, ಆಮೇಲೆ ಕೇಳ್ತಾರ ಕೆಲವರು ಲೇಬರ್ ಮಲ್ಲಿಕಾರ್ಜುನ್ ಹಂಗೆ ಮಾಡಿ ನಿಂಗೆ ಮಾಡಿ ನಿಮ್ಮ ಕೈಲಿ ಹಾಕಲ್ಲ ಅಂತ. ಲೇಬರ್ ನಮ್ಮ ಹೊಲಕ್ಕೆ ಬಂದ್ರೆ ಅವ್ರ ಹೊಲಕ್ಕೆ ಹೋಗ್ತಾರೆ, ಅತನಷ್ಟು ನಮ್ಮ ಕೈಲಿ ಮಾಡೋದಾಗಲ್ಲ ಅಂತಾರೆ. ಪೇಷನ್ಸ್ ಇಲ್ಲ, ನಾವು ಆ ಕೆಲಸ ಮಾಡೋಕೆ ನಮ್ಮಲ್ಲಿ ಆಗಲ್ಲ ಅಂತಾರೆ. ತಾಳ್ಮೆ ಬೇಕು, ತಾಳ್ಮೆ ಬೇಕು ಸರ್, ತಾಳ್ಮೆ ಬೇಕು. ನೀವು ಹೇಳಿದ್ರಲ್ಲ ಅದು ಒಂದೇ ತಾಳ್ಮೆ. ನಮ್ಮ ಮನೆಗೆ ಹೆಣ್ಮಕ್ಳದ್ದು ಸಹಕಾರ ಭಾಳ ಐತೆ ಸರ್. ಯಾಕಂದ್ರೆ ಅವರು ಈಗ ನೋಡ್ರಿ, ನಿಂಬೆ ಗಿಡದಾಗ ಚೆಂಡು ಹಚ್ಚಕ್ಕಂತಾರೆ, ಸೇವಂತಿಗೆ ಹಚ್ಚಕ್ಕಂತಾರೆ, ಮಿಕ್ಸ್ ಕ್ರಾಪ್ ಮಾಡಕ್ಕಂತಾರೆ ಸರ್. ಆಮೇಲೆ ಸಲ ನಮ್ಮಿಂದ ಬೆನ್ನೆಲುಬಾಗ್ಯಾರ ಸರ್ ಅವರು. ನಾವು ಓದ್ತಂದ್ರೆ ಮುಂಜಾನೆಯಿಂದ ಹೊತ್ತು ಮಾಡೋದನ್ನ ಕೆಲಸ ಮಾಡಿಲ್ಲ ಸರ್. ಹಂಗದ್ದಾಗ ಎಲ್ಲರೂ ಇದ್ದಾಗ ಒಂದು ಆ ಮನ ದಟ್ಟ ಹಾಕತ್ ಸರ್. ಹಂಗಾಗಿ ಅವ್ರದ್ದು ಭಾಳ ಸಹಕಾರ, ನಮಗೆಲ್ಲದ ಒಂದು ಶಾಂತಿ ಐತೆ ನೋಡಿ ಸರ್, ತೃಪ್ತಿ ಐತೆ. ಸಾವಯವ ಕೃಷಿ ಮಾಡ್ತಾ ಇದ್ದೀರಿ? ಹ್ಞೂ ಸರ್. ವೆಚ್ಚ ಜೀರೋ ಅನ್ಬೋದಾ? ಹೌದು, ಜೀರೋ. ಖರ್ಚು ಕಡಿಮೆ? ಹ್ಞೂ ಸರ್. ನಮ್ಮ ನೋಡ್ರಿ, ಈಗ ನಮ್ಮ ತಮ್ಮಂದು ಲೀಸ್ ಇಟ್ಕೊಂಡು ನಮ್ಮ ಸಣ್ಣ ತಂದು, ಅದಕ್ಕೆ ಕೂಡ ನಾನು ಹಾಕ್ತಿದ್ದೆ ಸಾವಯವ ಮಾಡಿ ಭಾಳ ದಿವಸ ಆಯ್ತು ಸರ್. ಅದಕ್ಕೆ ಕೊಡ್ದು ನಾನು, ಅದಕ್ಕೂ ನಾನು ಈಗ ಇಲ್ಲಿ ಸಾವಯವ ಮಾಡಿ ಅಲ್ಲಿ ರಾಸಾಯನಿಕ ಮಾಡಿದ್ರೆ ಜನ ನಂಬಲ್ಲ ನಮ್ಮನ್ನು. ಸಾವಯವ ಕೃಷಿ ಅಂದ್ರೆ ಒಂದು ಕಾಳು ವಿಷ ಹಾಕ್ಬಾರ್ದು, ಅದು ಸಾವಯವ ಕೃಷಿ. ಅದಕ್ಕೆ ಕೂಡ ಸೆಣಬೆಲ್ಲ ಹೊಡೆದು ಗೊತ್ತೇನು, ಕನಿಷ್ಠ ಎಲ್ಲರೂ ಮೆಕ್ಕೆಜೋಳ ಸಾಕಷ್ಟು ಬೆಳೆದ್ರೆ 2 ಲಕ್ಷ 3 ಲಕ್ಷ. ನನ್ ಜೀರೋ ಬಡ್ಜೆಟ್ ಸರ್, ನಂದು ಏನು ಬಂದಲ್ಲ, ಈಗ ಕುಸುಬಿ ಹಾಕಿದ್ದೇನೆ ಅದಕ್ಕೆ ಕರೆ ಕಡ್ಲಿ ದುಣಗಡ್ಲಿ ಅಂತ ಈಗ ಬೆಳಿ ತಕ್ಕಬೇಕು ಸರ್ ನಾನು. ಆದ್ರೆ ನನಗೆ ಏನಿಲ್ಲ ಸರ್, ಮಂದಿ ಅಷ್ಟೆಲ್ಲ ಬೆಳೆದ್ರಂದ್ರೆ ನನ್ನ ತಲೆಗೆ ಏನಿಲ್ಲ. ಜೀರೋ ಇನ್ವೆಸ್ಟ್ಮೆಂಟ್, ಸಾವಯವ ಕೃಷಿ ಅಂದ್ರೆ ಶೂನ್ಯ ಬಂಡವಾಳ. ಶೂನ್ಯ ಬಂಡವಾಳ, ಹೌದ್ ಸರ್. ಹೌದಾ, ಒಪ್ಕೋಬಹುದಾ? ಹೌದು. ಅಂದ್ರೆ ಆಮೇಲೆ ನಿಮ್ಗೆ ಬೇಕಾಗುವಂತ ಬೀಜಗಳು ನೀವೇ ತಯಾರು ಮಾಡ್ಕೊಂಡಿರ್ತೀರಿ, ಮತ್ತೆ ಸ್ಟಾಕ್ ಮಾಡ್ಕೊಂಡಿರ್ತೀರಿ, ಅವನ್ನೇ ಬಳಕೆ ಮಾಡ್ತೀರಿ, ಮತ್ತಾರು ಕೇಳಿದ್ರು ನೀವು ಅದನ್ನ ಕೊಡ್ತಾ ಇದೀವಿ. ಸೊ ಹಾಗಾಗಿ ಖರ್ಚು ಕಡಿಮೆ ಮಾಡಿಕೊಳ್ಳುವುದೇ ಲಾಭ. ಲಾಭ ಖರ್ಚಿಲ್ದಲೆ ಬೆಳೆ ಅಂತಾನ ರೈತ ಬೆಳಿಬೇಕು. ಅದನ್ನ ನಾವು ಹುಡುಕ ನಾವು ಮಾಡಿ ಸರ್. ನಾವು ಈಗ ಎಲ್ಲ ಜನರು ಹೋಗಿ ಮೀಟಿಂಗ್ ಹೋಗಿ ಕೇಳಿದ್ವಿ ಅಂತಾರೆ ಎಲ್ಲ ವರ್ಷ ಯಜಮಾನ್ರು. ನಾವು ಪ್ರಯೋಗ ಮಾಡಿದ್ದೇ ಗೊತ್ತಾಗ ಸರ್, ಮಂದಿ ಹೇಳಿದ್ರೆ ಗೊತ್ತಾಗಲ್ಲ, ಪ್ರಯೋಗ ಮಾಡಿದ್ದೇ ಗೊತ್ತಾಗ ಸರ್. ನಮಗೆ ಗೊತ್ತಿದ್ದಿಲ್ಲ ಈ ಜೀರೋ ಬಡ್ಜೆಟ್ ನೇ ಬರ್ತದಲ್ಲ ಗೊತ್ತಿದ್ದಿಲ್ಲ, ಸಾಕಷ್ಟು ಇಳುವರಿ ಬರ್ತಾರೆ. ನಮ್ ಬೇರೆ 8 ದಿವಸಕ್ಕೆ ನೀರು ಕೇಳ್ತದ, ನಮ್ದು 10 ದಿವಸಕ್ಕೆ ಕೇಳ್ತದ ನೀರು. ಮಲ್ಲಿಕಾರ್ಜುನ ಅವರು ಶೂನ್ಯ ಬಂಡವಾಳದಲ್ಲಿ ಕೃಷಿ ಮಾಡ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಮತ್ತೆ ಬರ್ತಾರೆ, ನಿಮ್ಮನ್ನು ಮಾತಾಡ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಹಾಗೆ ಬರುವಂತವ್ರು ನಡೀತದೆಯಾ, ನೋಡೋದು, ಮಾತು ಕೇಳೋದು? ಹೌದನ್ಸ್, ತರಬೇತಿ ತರ. ನಮ್ಮಲ್ಲಿ ಬೇರೆ ಮೊನ್ನೆ ಹೋಗ್ಯಾರ ಸರ್, 2-3 ಸಲ ಬಂದಾಗ್ಯಾರ ಸರ್. ಯಾಕಂದ್ರೆ ಅವ್ರ ಒಂದು ಯಾರಲ್ಲ ಮಲ್ಲಿಕಾರ್ಜುನ ಬಂದಾರ ಅಂತಾರ, ಸಾವಯವ ಕೃಷಿಗೆ ಅಂದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸರ್. ಊರಾಗ ಇವರೇ ಮಾಡೋದು ಜಾಸ್ತಿ, ಹಂಗಾಗಿ ನಮ್ಮ ಯಜಮಾನ್ರು ಇವ್ರು ಹೇಳ್ತಾರೆ ಮಾಡ್ತಾರೆ, ಚೆನ್ನಾಗಿ ಮಾಡ್ಯಾರ ಅಂತ ಹೇಳ್ತಾರೆ. ಹೊಸ ತಲೆಮಾರಿನ ಯುವಕರು ಕೃಷಿಯಲ್ಲಿ ತೊಡಗಿಕೊಳ್ಳುವ ಪ್ರಮಾಣ ಎಷ್ಟಿದೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸ್ವಲ್ಪ ಹಳ್ಳಿ ಒಡೆದ ಕಡಿಮೆ ಇದೆ ಸರ್. ಆ ಬೇರೆ ಬೇರೆ ಸ್ವಲ್ಪ ಸಿಟಿ ಒಳಗ ಸ್ವಲ್ಪ ನೌಕರಿ ಆಗಿ ರಿಟೈರ್ಡ್ ಆದ್ರೆ ತೊಡಕ್ಯಂದ್ರ ಸರ್. ನಿಮ್ಮ ಭಾಗದಲ್ಲಿ ಇದಾರ ಅವರೆಲ್ಲ? ನಮ್ಮ ಭಾಗದಾಗೆಲ್ಲ ಬೇರೆ ಕಡೆಗೆ ಅದಾರ ಸರ್. ಆಮೇಲೆ ನಮ್ಮ ಕೊಟ್ಟೂರಾಗಿದ್ದಲ್ಲ ಸರ್, ಅವರು ಬಂದಾರ ಈ ಕೃಷಿಗೆ. ಅವ್ರು ಏನಂದ್ರೆ ತೋಟಗಾರಿಕೆ ಬೆಳೆ ಮಾಡಿ ಕೃಷಿ ಮಾಡ್ಬೇಕಂತ ಬಂದಾರ ಸರ್. ಬಂದಾರ ನಮ್ಮಲ್ಲೇ ಒಂದ್ ಇಬ್ಬರು ಟೀಚರ್ ರಿಟೈರ್ಡ್ ಆದ್ರೆ ಅವರು ಬಂದಾರ, ಒಬ್ರು ಎಲ್ಲ ಈಗ ಅಂಗಡಿ ಇಟ್ಟಾರ ಅವರು ಬಂದಾರ ಸರ್. ಕೃಷಿಯಲ್ಲಿ ತೊಡಕ್ಯಂದ್ರ ಸರ್ ಅಂದ್ರೆ ಏನು ಸ್ವಲ್ಪ ಸ್ವಲ್ಪ ತಲೆಗಳು ಹೆಂಗ್ ಮಾಡಿರಿ ಹೆಂಗ ಅಂತ ನೋಡ್ತಾರಲ್ಲ. ಆಮೇಲೆ ಎಲ್ಲ ಬದಲಾವಣೆ ಆಗಿ ಬಂದಾರ ಸರ್. ಯುವಕರು ಬರ್ಬೇಕಂತ ನನಗೆ ಅನಿಸ್ತತಿ. ಯುವಕರು ಯಾಕೆ ಮನಸ್ಸು ಮಾಡ್ತಾರಲ್ಲ ಗೊತ್ತಾಗಲ್ಲ ಸರ್. ಯುವಕರು ಬಂದಂದ್ರೆ ಮಾತ್ರ ಕೃಷಿ ಉಳಿತದೆ ಸರ್, ಇಲ್ಲದ್ರೆ ಕಷ್ಟ ಇದೆ ಸರ್ ಮುಂದಿನ ಪೀಳಿಗೆಗೆ. ಯಾಕಂದ್ರೆ ನಾವು ಏಟರ ದುಡ್ಡು ಇದ್ರೆ ದುಡ್ಡು ತಿನ್ನಕ್ಕಾಗಲ್ಲ, ಆಹಾರ ಬೆಳೆನ ಬೆಳಿಬೇಕು, ಆಹಾರನ ಹುಡುಕಿ ಬರ್ಬೇಕು. ಈಗ ಅದು ಒಂದು ನೆಮ್ಮದಿ ಸರ್. ಯಾಕಂದ್ರೆ ನಾವು ಒಂದು ವಿಷ ಮುಕ್ತ ನಾವು ಅಂತೀವಿ, ನಮ್ಮ ಕುಟುಂಬ ಅಂತತಿ, ಅಕ್ಕಪಕ್ಕದವ್ರು ನಮ್ಮ ನೆಂಟರು ಒಂಥರ, ಬೀಗರು ಒಂಥರ, ನಮ್ಮ ಬಂದ್ರೆಲ್ಲರ ಇವತ್ತಿವರೆಗೆ ನಾವು ಅವ್ರಿಗೆ ಹರ್ಕೊಳಿಸ್ತೀವಿ, ಅವರು ಕೂಡ ನ್ಯಾಚುರಲ್ ಆಗಿ ಒಂಥರ, ಅದು ನಮಗೆ ಖುಷಿ ಐತ್ರಿ. ದುಡ್ಡೇ ಲೆಕ್ಕಲ್ಲ ಇವತ್ತಿನ ಕಾಲದಾಗ. ಆದ್ರೆ ನಮಗೇನದು ತಲೆ ಒಕ್ಕಣಲ್ಲ ಸರ್, ನನಗಿಷ್ಟ ಸಾಕಪ್ಪ ತೃಪ್ತಿ, ಇಷ್ಟೇ ಸಾಕು, ಇಷ್ಟೇ ನಾವು ಮನೆ ಬಂದಿದ್ದೀವಿ. ನಾವು ಒಂದು ಜನಕ್ಕೊಂದು ದೇವರು ಎಲ್ಲಿದ್ದಲ್ಲೇ ನಮಗೆ ಮುಂದೆ ಅಂತ ಒಳ್ಳೇದು ಮಾಡ್ಬೋದು ಸರ್. ಜನರಿಗೆ ವಿಷಯ ಇಲ್ದಂಗೆ ಕೊಡ್ತೀವಲ್ಲ, ಅದು ನನ್ನ ಒಂದು ತೃಪ್ತಿ ಆಗೈತೆ ನೋಡಿ ಸರ್. ನಮ್ದು ಏಟ ಬೆಳೆಯಲ್ಲಿ ಒಂದು ನಮಗೆ ಒಂದು ಸಾರ್ಥ ಐತೆ ಸರ್, ಸಾರ್ಥ ಐತೆ. ನಾವೊಂದು 2 ಆಕಳ ಕಟ್ಟಿದ್ದೀವಿ, ಹಾಲು ಮೊಸರು ಅಂತಿದ್ದೀವಿ. ಮುಂದೆ ಆರೋಗ್ಯ ಕೊಟ್ಬಿಟ್ರೆ ದೇವ್ರ ಐಶ್ವರ್ಯ ಐತೆ ಅಂತ ಲೆಕ್ಕ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದೆ ನಮ್ಮಲ್ಲಿ ಸರ್? ನಮ್ದು 2 ಮಕ್ಕಳದಾರ ಸರ್. ನಮ್ಮ ಮಗ ಒಬ್ಬ ನೌಕರಿ ಮಾಡ್ತಾನೆ, ಒಬ್ಬ ಮಗಳು ಲಗ್ನ ಮಾಡಿ ಕೊಟ್ಟಿದ್ದೀವಿ. ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ನೀವು ಬೆಳೆಸ್ತಾ ಇರೋದು ಅಥವಾ ಅವರಿಗೆ ಆಸಕ್ತಿ ಸಹಜವಾಗಿ ಮೂಡ್ತಾ ಇದೆಯೋ ಹೇಗೆ ಮೂಡ್ತಾ ಇದೆ ಸರ್? ನಮ್ಮ ಮಗ ನೌಕರಿ ಬರೋಕ್ಕಿಂತ ಮುಂಚೆ ಬೇರೆದೆಲ್ಲ ಕೆಲ್ಸಕ್ಕೋ ಇದೆ ಸರ್. ಈ ಸೆಕೆಂಡ್ ಇಯರ್ ಮಾಡಿ ಇನ್ನೊಂದು 2 ಕೋರ್ಸ್ ಆಯ್ತು, ಅದು ಮಾಡಿದ ಪಾರ್ಟ್ ಟೈಮು ಕೆಲಸ ಮಾಡಿ ಒಂದು 15,000 ದುಡಿದು ಸರ್. ಬ್ಯಾಡ್ ಅಂತಿದ್ವಿ ನಾವು, ಆದ್ರೆ ದುಡಿದು ಸರ್. ಅಷ್ಟಕ್ಕೆ ಎಲ್ಲ ಐತಿ, ಖುಷಿ ಐತಿ, ಬಂದು ಹೊಲಕ್ಕೆ ಮಾಡ್ತಾನೆ, ಹಿಂಗೆಲ್ಲ ಐತಿ, ಇದೆಲ್ಲ ಐತಿ, ಇಷ್ಟೆಲ್ಲ ಮಾಡ್ತಿ, ಕಡಿಮೆ ಮಾಡಪ್ಪ ಹಂಗಂತಾನೆ. ಮತ್ತೆ ಮಾಡಕ್ಕಪ್ಪ ನಮ್ಮ ಕೆಲಸ ನಿಂದೆ ಎಷ್ಟೈತೆ ಹಂಗೆ ಮಾಡ್ತಾನೆ, ಬರ್ತಾನೆ ಸರ್ ಹೊಲ್ದಾಗ ಬರ್ತಾನೆ. ಆದ್ರೂ ಸ್ವಲ್ಪ ಅದು ಏನು ನೌಕರಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿಬಿಡಿ ಸರ್. ಮೊದ್ಲಿದ್ದಂಗೆ ಕಡಿಮೆ ಐತೆ ಸರ್. ಏನಂತ ನೆಚ್ಚು ಕಡಿಮೆ ಮಾಡಕ್ಕೆ ಹಚ್ಚಿರಿ, ಅಲ್ಲಿ ಕುಂತ್ಕೊಂಡು ಕೆಲಸ ಮಾಡ್ತೀವಪ್ಪ, ಈಗ 1 ದಿವಸ 2 ದಿವಸ ಆಗತ್ತಾನೆ ಕಷ್ಟ ಅಂತಾನೆ. ಹಂಗೆ ನಮಗೇನು ಸರ್ ನೋಡಿ, ನಾವು ಬೆಳಗ್ಗೆ ಈಗ ಎಲ್ಲ ಬದಲಾವಣೆ ಮಡಿಕೆಯಿಂದ ಬೆಳಗ್ಗೆ 4-5 ವರೆಗೆ ಎದ್ದಾಡ್ತೀವಿ. ಒಂದ್ ತಾಸು ಯೋಗ ಕಾರ್ಯಕ್ರಮ ಕೊಟ್ಟಿವಿ ಟೈಮ್. ಯೋಗ ಮಾಡ್ತೀರಿ? ಯೋಗ ಕಲಿಸ್ತೀರಿ? ಇಲ್ಲ ಸರ್, ಅವ್ರು ಕಲಿಸ್ತಾರೆ, ನಾವು ಹೋಗ್ತೀವಿ ಸರ್, ಹೋಗ್ತಾ ಇದೀವಿ. ಯಾಕಂದ್ರೆ ನಂದು ಅದು ಒಂದು ಸಾವಯವ ಕೃಷಿ ಒಂದು ಫಸ್ಟ್ನೇ ಮೂಲ, ಎರಡನೇದು ಯೋಗಕ್ಕೆ ಟೈಮ್ ಕೊಡೋಕಂತ ಫಿಕ್ಸ್ ಮಾಡ್ಕೊಂಬಿಟ್ಟಿವಿ ಸರ್. ರೈತರು ದಿನಚರಿಯನ್ನ ಮೇಂಟೈನ್ ಮಾಡ್ಬೇಕಾ ಬೇಡ, ಮಾಡಿದ್ರೆ ಒಳ್ಳೇದ ಕೆಟ್ಟದ? ಅಂದ್ರೆ ದಿನ ಇವತ್ತು ಏನ್ ಬೆಳೀತಾ ಇದ್ದೀನಿ, ಏನ್ ಖರ್ಚು ಮಾಡ್ತಾ ಇದ್ದೀನಿ, ವಾತಾವರಣ ಹೇಗಿದೆ, ನೀರಿನ ಪ್ರಮಾಣ ಹೇಗಿದೆ, ಹಿಂಗೇನಾದ್ರು ಒಂದು ಬರೆದಿಟ್ಕೊಂಡ್ರೆ ಒಳ್ಳೇದ ಹೇಗೆ? ಅದು 100ಕ್ಕೆ ಸತ್ಯ ಮಾತ್ಸ. ನನಗೆ ನನ್ನ ವಿಚಾರ ಹೇಳ್ತ, ನನಗೆ ಬರೆಯಕ್ಕೆ ಬರಲ್ಲ. ಆದ್ರೆ ನೀರು ಹೆಂಗೆ ಉಳಿಸ್ಬೇಕು, ದುಡ್ಡು ಹೆಂಗೆ ಉಳಿಸ್ಬೇಕು, ಏನು ನಾವು ಪ್ಲಾನ್ ಹಾಕಿ ಅಂತೀವನ್ನೋದು ಅದು ಇರ್ಬೇಕು ಸರ್ ತಲೆಯಾಗ. ಸುಮ್ಮನೆ ಹೋಗಿ ಹೊಲ್ದಾಗ ಹೋಗಿ ಮಾಡಿರಲ್ರಿ, ನಾವು ಇದನ್ನ ಇವತ್ತು ಕೆಲಸ ಮಾಡತ್ತಾರಕ್ಕ ನನ್ನ ಮನಸ್ಸಿಗೆ ರಾತ್ರಿ 7 ಗಂಟೆ ಆಗಲ್ಲ ಅಂದ್ಬಿಡಲ್ಲ. ನಿನ್ನೆ ಲೇಟ್ ಆತ್ ಸರ್ ಒಂದು ಕಾರಣ ಅಂತ, ತರಕಾರಿ ಕಳಿಸಿದೆ ಅಂತ ಕಳಿಸಿ ಅವಕ್ಕೆ ಮೇವು ಹಾಕ್ಲಿ. ರಾತ್ರಿ 7 ಗಂಟೆ ಕೊಯ್ದು ಹಾಕಿ ಬಂದು 8 ಗಂಟೆ ಹತ್ರ ರಾತ್ರಿ ಅದನ್ನೊಂದು ಮಾಡಿದ್ರೆ ಯಶಸ್ವಿ. ನಾಳೆ ಅನ್ನೋದು ಮಾತು ಹಾಳಾಕತ್ತಂತ್ರಿ. ಅದನ್ನ ನೀವು ಎಷ್ಟೇ ಮಾಡೋ ಕಾಯಕ ಮಾಡಿದ್ರೆ ಅದು ಮಾಡಲೇಬೇಕು. ಈಗ ನಾವಾಗಿ ಸುಮ್ಮನೆ ಸರ್ ಊಟಕ್ಕೆ ಒಂದು ಟೈಮ್ ಕೊಡ್ತೀವಲ್ರಿ, ಸ್ನಾನಕ್ಕೆ ಟೈಮ್ ಕೊಡ್ತೀವಿ, ಒಬ್ರು ಯಾರ ತೀರ್ಕೆ ಅಂದ್ರ ಟೈಮ್ ಕೊಡ್ತೀವಿ, ಮದುವೆ ಟೈಮ್ ಕೊಡ್ತೀವಿ. ಹಂಗ ಪ್ರತಿ ಒಂದು ಕೆಲಸಕ್ಕೂ ಒಂದೊಂದು ತಾಸು ಕೆಲಸ ಕೊಡ್ಲೇಬೇಕು. ನಾವು ಹೈನುಗಾರಿಕೆಗೆ ಒಂದು ತಾಸು ಕೆಲಸ ಕೊಡಬೇಕು, ನಮ್ಮ ನಿತ್ಯ ಕರ್ಮಗಳಿಗೆ ಒಂದು ತಾಸು ಕೆಲಸ ಕೊಡಬೇಕು, ಬೇರೆ ಕೆಲಸಕ್ಕೂ ಒಂದು ತಾಸು, ಅದನ್ನ ನಾವು ಮಾಡ್ಕೋಬೇಕು ಸರ್ ಫಿಕ್ಸ್. ಹಂಗಾದ್ರೆ ಮಾತ್ರ ಒಂದು ದೇಶ ಏನಂದ್ರೆ ಇದನ್ನ ದಾಖಲೆ ಮಾಡೋದು ಅಂದ್ರೆ ಬರೆದಿಟ್ಕೊಳ್ಳೋದು, ಇವತ್ತು ನಾನು ಈ ಥರದ ಕೆಲಸಗಳನ್ನು ಮಾಡಿದೆ, ಹೊಲದಲ್ಲಿ ಈ ಥರದ ಕೆಲಸಗಳನ್ನು ಮಾಡಿದೆ, ಅಥವಾ ಈ ಥರದೊಂದು ರೋಗ ಕಂಡು ಬಂತು, ಅಥವಾ ಈ ಬೆಳೆ ಈ ಹಂತಕ್ಕೆ ಬಂತು, ಹಿಂಗೇನಾದರೂ ಬರೆದಿಟ್ಕೊಳ್ಳೋದು ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ಅವ್ರಿಗೆ, ಇವ್ರಿಗೆ ಅದನ್ನು ಪಾಠದ ರೂಪದಲ್ಲಿ ಹೇಳ್ಬೋದು ಅಂತ ಹೇಳ್ಬೋದು ಸರ್. ಅದು ಬರೆದಿಟ್ಕಂದ್ರೆ ಅದಕ್ಕೆ ಸುಮಾರು 20 ವರ್ಷ ಆದ್ರೆ ನೆನಪಿದ ಸರ್, ಈ ರೋಗಕ್ಕೆ ಇದನ್ನು ಮಾಡಿ ಇದು ಕಂಟ್ರೋಲ್ ಆಯ್ತು ಅಂತ. ಹೌದು ಸರ್, ಅದನ್ನು ಪ್ರತಿಯೊಬ್ಬರು ಪಾಲಿಸಲೇಬೇಕು, ಪಾಲಿಸಿದಾಗ ಒಂದು ಎಸೇಜ್ ಬೇಕಾದ ಸರ್. ನಾವು ಈಗ ಒಂದೇನು ಮೆಸೇಜ್ ಬಂತಂದ್ರೆ ನಾನು ಮಲ್ಲಿಕಾರ್ಜುನವ್ರ ಜ್ಞಾನ ನೀವಿರೋವರೆಗೂ ನಿಮ್ ಜೊತೆ ಯಾರು ಕೇಳ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಆದ್ರೆ ನೀವು ಅದನ್ನ ದಿನಚರಿ ರೂಪದಲ್ಲಿ ಬರೆದಿಟ್ರಿ ಅಂದ್ರೆ ಅದನ್ನ ಮುಂದಿನ ಪೀಳಿಗೆ ಓದ್ಬೋದು. ಆ ಬುಕ್ ಸಿಕ್ಕರು ಪ್ರತಿಯೊಬ್ರು ಓದಿದ್ರು ಒಂದು 100 ಜನ ಕೆಲ್ಪಕತ್ತಲ್ಲ ಸರ್. ಅದನ್ನ ದಾಖಲೆ ಮಾಡಿದ್ರೆ ಬೆಸ್ಟ್ ಸರ್. ಈಗ ಕೆಲವೊಂದು ವರ್ಷಕ್ಕೊಂದು ಸರ್ಕಾರ ಬಜೆಟ್ ಮಾಡ್ತದೆ ಸರ್, ಇದಕ್ಕೆ ಇಷ್ಟು ಇದಕ್ಕಂತ ಲೆಕ್ಕ ಮಾಡ್ತಾರಲ್ಲ ಸರ್. ಹಂಗೆ ನಾವು ಲೆಕ್ಕ ಮಾಡಿ ಬರೆದಿಟ್ಟ ಮಾತ್ರ ಅದಕ್ಕೆ ಗೊತ್ತಾಕತ್ತೆ ಸರ್. ಅದನ್ನ ಅಂದ್ರೆ ನನ್ನ ತಿರಿಯ ಚೇರಿಯಲ್ಲಿ ನಮ್ಮಂದು ನನಗೆ ಬರೆಯಕ್ಕೆ ಬರಲ್ಲ ಸರ್. ಇದ್ದು ಹೇಳಕ್ಕೆ ನಾನು ಅದನ್ನ ಬರೆದಲ್ಲ ಸರ್. ಅಂದ್ರೆ ಸ್ವಲ್ಪ ನಮ್ಮ ಏನಂದ್ರೆ ತಲೆಯಾಗ ಗಮನ ಇರ್ತದೆ ಸರ್. ಯಾಕಂದ್ರೆ ನಾನು ಈಗ ಬರೆಯೋಕ್ಕಾಗೋದಲ್ಲ ಮಾಡೋಕ್ಕಾಗೋದಲ್ಲ, ಅದು ಬರೆದಿಟ್ಕಂದ್ರೆ ಮಾತ್ರ ಒಂದು ಸೂಕ್ತ ಆಕತ್ತೆ ಸರ್. ಎಲ್ಲ ಆಕತ್ತೆ ಒಳ್ಳೇದು. ಮಲ್ಲಿಕಾರ್ಜುನ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅನುಭವಗಳು ಮತ್ತು ತಾವು ಬೆಳೆಯುವಂಥ ತರಕಾರಿಗಳಾಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಆ ಎಲ್ಲ ಉತ್ಪನ್ನಗಳಿಗೆ ಒಂದು ಆನ್ಲೈನ್ ಮಾರ್ಕೆಟನ್ನು ಮಾಡ್ಕೊಂಡಿದ್ದೀರಾ. ಅದು ಬೆಂಗಳೂರು, ದಾವಣಗೆರೆ, ಎಲ್ಲೆಲ್ಲಿ ಗ್ರಾಹಕರು ಕೇಳ್ತಾರೋ ಅಲ್ಲಿಗೆ ನೀವು ಕೊರಿಯರ್ ಮೂಲಕ ಕಳಿಸುವುದ್ರ ಮೂಲಕ ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರ ಮಾರುಕಟ್ಟೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಈ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೂ ಸಾವಯವ ಕೃಷಿ ಅನುಭವ ಈ ಕುರಿತು ಕೊಟ್ಟೂರು ತಾಲೂಕು ಧೂಪದಹಳ್ಳಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪಾರ್, ಸಂಕಲನ ಸವಿತಾ ಹಿರೇಮಠ್. ಈಗ ಹವಾಮಾನ ವರದಿ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ನಾನು ಇವಾಗ ಜಿಲ್ಲೆಯ ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋ ಒಂದಿಷ್ಟು ಕೃಷಿ ಸಲಹೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಕಳೆದ ಒಂದು 2-3 ದಿವಸದಿಂದ ಹವಾಮಾನದಲ್ಲಿ ತುಂಬಾ ಏರುಪೇರನ್ನ ಕಂಡಿದ್ದೀವಿ. ಅದು ಮುಖ್ಯವಾಗಿ ನಮಗೆ ರಾತ್ರಿಯ ಉಷ್ಣಾಂಶದಲ್ಲಿ ಇಳಿಕೆಯಾಗಿದೆ. ಜಿಲ್ಲೆಯಾದ್ಯಂತ ಸುಮಾರು ಕಡೆ ಈ ರಾತ್ರಿ ಉಷ್ಣಾಂಶವು ಸರಾಸರಿಗಿಂತ ಅಂದ್ರೆ ಒಂದ್ 2-3 ದಿವಸಕ್ಕಿಂತ ಮುಂಚೆ ಏನು ಡಿಸೆಂಬರ್ಲಿಂದ ನಮ್ಗೆ ಡಿಸೆಂಬರ್ 15 ತಾರೀಕುವರೆಗೂ ಏನು ಉಷ್ಣಾಂಶ ಇತ್ತಲ್ಲ ಅದಕ್ಕಿಂತ ಸುಮಾರು 3-4 ಡಿಗ್ರಿ ಸೆಲ್ಸಿಯಸ್ ನಮಗೆ ಕಡಿಮೆ ಉಷ್ಣಾಂಶದಲ್ಲಿ ಇಳಿಕೆಯಾಗಿರೋದು ಕಂಡು ಬಂದೈತಿ. ಈ ರೀತಿ ಒಂದು ಕಡಿಮೆ ಉಷ್ಣಾಂಶದಿಂದ ನಾವು ಯಾವ ರೀತಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಬೇಕಪ್ಪ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಾವು ಈಗೇನು ಹಿಂಗಾರಿನ ಒಂದು ಬೆಳೆಗಳಲ್ಲಿ ಗೊಬ್ಬರಗಳನ್ನ ಏನ್ ಕೊಡ್ತಾ ಇರ್ತೀರಾ ಅಂದ್ರೆ ಪೋಷಕಾಂಶಗಳನ್ನ ಅದು ನಾವು ಮಣ್ಣಿಗೆ ಕೊಡುವ ಬದಲು ಆ ಸಿಂಪರಣೆ ಮುಖಾಂತರ ಕೊಟ್ರೆ ಅದು ನಮಗೆ ಬೆಳೆಗೆ ಲಭ್ಯವಾಗ್ತೈತೆ. ಮತ್ತೆ ತಮಗೆ ನೀರಿನ ಒಂದು ಮೂಲಗಳಿತ್ತಪ್ಪ ಅಂತಂದ್ರೆ ಸಾಯಂಕಾಲ ಸಮಯದಲ್ಲಿ ಲಘುವಾಗಿ ಸ್ವಲ್ಪ ತಾವು ನೀರನ್ನ ಹಾಯಿಸ್ಬೇಕಾಗತ್ತೆ ಸ್ಪ್ರಿಂಕ್ಲರ್ ಮುಖಾಂತರ ಆಗಲಿ. ಸೊ ಈ ರೀತಿ ಮಾಡುವುದರಿಂದ ನಾವು ಈ ಚಳಿಯಿಂದ ಬೆಳೆಯನ್ನ ರಕ್ಷಿಸಿಕೊಳ್ಳಬಹುದು. ಹಾಗೇನೆ ಎಳೆಯ ಒಂದು ಹಣ್ಣಿನ ಗಿಡಗಳು ಇತ್ತಪ್ಪ ಅಂತಂದ್ರೆ ಅಂತ ಒಂದು ಹಣ್ಣಿನ ಗಿಡಗಳಿಗೆ ನಾವು ಒಣ ಹುಲ್ಲಿನಿಂದ ಅಥವಾ ಪಾಲಿಥಿನ್ ಚೀಲದಿಂದ ಇಲ್ಲ ಗೋಣಿ ಚೀಲಗಳಿಂದ ಅದನ್ನ ಹೊದಿಕೆ ಮುಖಾಂತರ ನಾವು ಅಂತ ಸಣ್ಣ ಸಣ್ಣ ಗಿಡಗಳನ್ನ ರಕ್ಷಿಸಿಕೊಳ್ಬೇಕಾಗತ್ತೆ ಈ ಒಂದು ಅತಿಯಾದ ರಾತ್ರಿಯ ಕಡಿಮೆ ಉಷ್ಣಾಂಶದಿಂದ. ಹಾಗೇನೆ ನಮ್ ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇದ್ದೇ ಇರುತ್ತೆ. ಅಂತ ಒಂದು ಸಮಯದಲ್ಲಿ ನಾವು ಏನ್ ಮಾಡಕಪ್ಪ ಅಂತಂದ್ರೆ ಕೆಲವೊಂದು ರೋಗ ಮತ್ತು ಕೀಟಗಳ ಬಾಧೆ ಇರುತ್ತೆ